ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:51. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ನೆಲ ಜಲ ಅನಲ ನಿಲ ಆಗಸಗಳ ಚೈತನ್ಯವ ಹಿಡಿದು ಸೃಷ್ಟಿ ಚಕ್ರ ಸಾವಯವ ರಹಸ್ಯದ ಮಂತ್ರ ಸಿದ್ಧಿ ಪಡೆದು ಸಮಷ್ಟಿ ಸುಖಕ್ಕೆ ತಾ ಹಂಬಲಿಸುತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ವಿಷ ಗುಣಿಸದೆ ವಿಷ ಬಿತ್ತದೆ ವಸುದೆಯ ನಿರ್ವಿಷಮಯಗೊಳಿಸಿ ವೃಷ ಪಶುಗಳ ಶಿಶು ಸರ್ವ ಜನರ ಆರೋಗ್ಯಕ್ಕೆ ಸುದೆ ಹರಿಸಿ ವಶವಾಗದೆ ಬಳ ಸಂಚಿನ ಹೊಸ ಹೊಸತೆನ್ನುವ ವಂಚನೆಗೆ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ. ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇವತ್ತಿನ ಕೃಷಿರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಮೊದಲಿಗೆ ಮಾನ್ವಿ ತಾಲೂಕಿನ ಗೋರ್ಕಲ್ ಗ್ರಾಮದ ವೆಂಕಟೇಶ್ ಭಜಂತ್ರಿ ಅವರ ಪೇರು ಹಣ್ಣಿನ ಬೆಳೆ ಬೇಸಾಯದ ಅನುಭವಗಳನ್ನು ಕೇಳುವಿರಿ. ಇದಾದ ನಂತರ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಉತ್ತೇಜನಕ್ಕೆ ಜಿಲ್ಲಾ ವಾಣಿಜ್ಯ ಹಾಗೂ ಕೈಗಾರಿಕಾ ಇಲಾಖೆಯಿಂದ ಸಿಗುವ ಸಹಾಯ ಸೌಲಭ್ಯಗಳು ಕುರಿತು ಇಲಾಖೆಯ ಜಂಟಿ ನಿರ್ದೇಶಕರಾದ ಬಸವರಾಜ್ ವೈಎಸ್ ಅವರಿಂದ ಮಾಹಿತಿಯನ್ನು ಕೇಳುವಿರಿ. ಪೇಟೆ ಧಾರಣೆ ಹವಾಮಾನಾಧಾರಿತ ಕೃಷಿ ಸಲಹೆ, ನಂತರ ಬಸಪ್ಪ ಹೆಗ್ಗಡದಿನಿ ಅವರಿಂದ ಹಲವು ವಾದ್ಯಗಳಿಂದ ಜನಪದ ಗೀತೆ ಪ್ರಸಾರವಾಗಲಿವೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇವತ್ತಿನ ನಮ್ಮ ಕಿಸಾನ್ ವಾಣಿ ರೈತರು ವೆಂಕಟೇಶ್ ಭಜಂತ್ರಿ ಅಂತೇಳಿ. ಇವರು ಮಾನ್ವಿ ತಾಲೂಕು ಗೋರ್ಕಲ್ ಗ್ರಾಮದ ಯುವ ಕೃಷಿಕರು. ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಪೇರು ಸಸಿಗಳನ್ನ ಹಚ್ಕೊಂಡ್ಬಿಟ್ಟು ಅದರಿಂದ ಆದಾಯವನ್ನ ಪಡೆದಿದ್ದಾರೆ. ಜೊತೆಗೆ ಕೃಷಿ ಚಟುವಟಿಕೆಯನ್ನ ಮಾಡ್ತಾ ಇದ್ದಾರೆ. ಇತರೆ ಉದ್ಯೋಗಗಳು ಸಹ ವೆಂಕಟೇಶ್ ಅವರು ಮಾಡ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ವೆಂಕಟೇಶ್ ಅವರು ತಮ್ಮ ಒಂದು ಅನುಭವ, ಅಂದ್ರೆ ಪೇರು ಬೆಳೆಯನ್ನ ಯಾವ ರೀತಿ ಬೆಳೀತಾ ಇದ್ದಾರೆ, ಹೇಗೆ ಮಾರುಕಟ್ಟೆ ಮಾಡ್ತಾ ಇದ್ದಾರೆ, ಜೊತೆಗೆ ಉದ್ಯೋಗ ಖಾತ್ರಿ ಯೋಜನೆಯಿಂದ ಯಾವ ರೀತಿ ಅನುಕೂಲ ಆತವ್ರಿಗೆ ಅಂತಕ್ಕಂತ ಕೆಲವೊಂದಿಷ್ಟು ವಿಚಾರವನ್ನ ವೆಂಕಟೇಶ್ ಅವರು ಹಂಚ್ಕೋತಾ ಇದ್ದಾರೆ. ವೆಂಕಟೇಶ್ ಹೇಳಿ, ನಿಮ್ಮ ಒಂದು ಪರಿಚಯವನ್ನ ಮಾಡಿಕೊಡಿ ನಮ್ಮ ರೈತರಿಗೆ. ಸರ್ ನಮಸ್ಕಾರ. ನಾನು ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಕೋರ್ಕಲ್ ಗ್ರಾಮದವನು. ನಾನು ಪೇರಲ ಸಸಿ ಮಾಡಿದ್ದೆ ಸರ್. ಎನ್ಆರ್ಜಿ ಕಡೆಯಿಂದ 1,24,000 ರೂಪಾಯಿ ಸಹಾಯಧನ ಕೊಟ್ರು ಸರ್. 700 ಸಸಿಗಳನ್ನು ತಂದು ಆ ಸಸಿಗಳು ಬೆಳೆಸ್ಕೊಂಡು ಇವತ್ತಿನ ದಿನ ಒಂದು ಬೆಳಿಗ್ಗೆ ಸರಿಸುಮಾರು 700 ಗಿಡಗಳಿಗೆ 2.5-3 ಲಕ್ಷ ರೂಪಾಯಿ ಲಾಭ ಬರ್ತಾ ಇದೆ ಸರ್. ವೆಂಕಟೇಶ್ ಅವರು, ತಾವು ಏನ್ ಓದ್ಕೊಂಡಿದ್ದೀರಿ, ಜೊತೆಗೆ ಈ ಪೇರು ಬೇಸಾಯ ಮಾಡೋಕ್ಕಿಂತ ಮುಂಚೆ ಏನ್ ಮಾಡ್ತಾ ಇದ್ರಿ? ಪೇರು ಹಚ್ಚಕ್ಕಿಂತ ಮುಂಚೆ ಏನು ಆ ಭೂಮಿಯಲ್ಲಿ ಬೆಳೀತಾ ಇದ್ದಿರ್ತೀವಿ? SLPC ಓದ್ಕೊಂಡಿದ್ದೀನಿ ಸರ್. ಅದಕ್ಕಿಂತ ಮುಂಚೆ ಹತ್ತಿ ಬೆಳಿತಿದ್ವಿ, ಜೋಳ ಬೆಳಿತಿದ್ವಿ ಸರ್. ತರಕಾರಿನೂ ಬೆಳಿತಿದ್ವಿ ಸರ್. ನೀರಾವರಿ ಬೆಳೆದ ಮೇಲೆ ಇದು ಅನ್ನ ನಮ್ಗೆ ಸ್ವಲ್ಪ ತಲೆಯಲ್ಲಿ ಬಂತು ಸರ್, ಏನಾದ್ರು ಒಂದು ಬೇರೆ ಮಾಡ್ಬೇಕಲ್ಲ ಹಣ್ಣಿನ ಹಂಪಲ್ ಅಂತೇಳಿ. ಹಂಗಂದಾಗ ನಾವು ಪೇರಲ್ ಮಾಡಿದ್ರೆ ಬಹಳ ಉತ್ತಮ ಬೆಳೆ ಬರ್ತದ, ಹಂಗಿದ್ರೆ ಅದರಿಂದ ಸ್ವಲ್ಪ ಜಾಸ್ತಿ ಲಾಭ ಪಡಿಬಹುದು ಅಂತ ಅನ್ಕೊಂಡು ನಾವು ಪೇರಲ್ ಮಾಡಿದೀವಿ ಸರ್. ಈಗ ಎಷ್ಟು ಎಕರೆ ಹಾಕಿದಿರಿ ಪೇರು ಅನ್ನ ಸರ್? ನಾವು ಹಾಕಿರೋದು 2 ಎಕರೆ ಸರ್ ಪೇರಲ್. ಎರಡು ಎಕರೆದಲ್ಲಿ ಎಷ್ಟು ಸಸಿಗಳು ಕುಂತಿದ್ದಾವೆ? 700 ಸಸಿಗಳು ಕುಂತಿದ್ದಾವೆ ಸರ್. ಅದರಿಂದ ಒಂದು ನಾವೇ ವ್ಯಾಪಾರ ಮಾಡಿ ನಾವೇ ಮಾರಾಟ ಮಾಡ್ತೀವಿ ಸರ್, ಬೇರೆ ತಲೆ ಎಲ್ಲಿ ಒಯ್ಯಲ್ಲ ಸರ್. ಈಗ ಪೇರು ಹಣ್ಣು ಹಾಕ್ಬೇಕಂತೇಳಿ ಯಾಕೆ ಬಂತು ವಿಚಾರ ನಿಮಗೆ? ಮತ್ತೆ ಬೇರೆ ಹಣ್ಣಿನ ಬೆಳೆಗಳು ಹೋಗು ಎದ್ದು ಸಾಕಷ್ಟು ಬೆಳೆಗಳಿದಾವೆ, ಪೇರುಗೆ ಯಾಕೆ ಬಂದ್ರೆ ಸರ್? ಅದರಿಂದ ಲಾಭ ಸ್ವಲ್ಪ ಜಾಸ್ತಿ ಕಾಣುತ್ತೆ ಸರ್, ಬೆಳೆ ಜಾಸ್ತಿ ಬರೋದಕ್ಕೆ ಇಷ್ಟಪಟ್ಟಿವಿ ಸರ್ ನಾವು ಅದನ್ನ. ಈಗ ನಾವು ತರಕಾರಿ ಬೆಳಿತಿದ್ವಿ ಮೊದಲು, ಗಿಡಗಳು ಬಂದು 10 ಫೀಟ್ ಗೊಂದು ಸಸಿ ಇಡ್ತೀವಿ ಸರ್, ಇದನ್ನ 10x10 ಸರ್. ನಾವ್ ಅದ್ರ ಮಧ್ಯನೆ ತರಕಾರಿನು ಬೆಳಿಬೋದು ಸರ್. ನೀವು ಈಗ ಬೆಳಿತಾ ಇದ್ರ ಮಧ್ಯದಲ್ಲಿ ಏನಾದ್ರು ತರಕಾರಿ ಬೆಳಿತಾ ಇದ್ವಿ ಸರ್? ಚವಳೆಕಾಯಿ, ಬೆಂಡೆಕಾಯಿ, ಹೀರೆಕಾಯಿ, ಟೊಮೊಟೊ ಸರ್, ಅವ ಬದನೆಕಾಯಿ ಬೆಳೆನು ಮಧ್ಯದಲ್ಲಿ ಬೆಳಿತಾ ಇದ್ವಿ ಸರ್. ನಾವು ನೀರಾವರಿ ಅನುಕೂಲತೆ ಯಾವ ರೀತಿ ಮಾಡ್ಕೊಂಡ್ರಿ ಸರ್? ನಮ್ಗೆ ಟ್ರಿಪ್ ಅನುಕೂಲತೆ, ಟ್ರಿಪ್ ಇದೆ ಸರ್, ಆಮೇಲೆ ಬೋರ್ ಇದೆ, ಬಾವಿ ಇದೆ. ನಮಗೆ ನೀರು ಕಟ್ಟಬೇಕು ಅನಿಸಿದಾಗ ನೀರುನು ಅರೆ ನೀರು ಕಟ್ತೇವೆ ಸರ್. ನಮ್ಗೆ ಏನಾದ್ರು ಫ್ರೀ ಇದ್ದಾಗ ಅರೆ ನೀರು ಕಟ್ತೇವೆ ಸರ್. ಫ್ರೀ ಇಲ್ಲದ ಟೈಮ್ನಾಗ ಟ್ರಿಪ್ ಇಲ್ಲಿ ಚಾಲು ಮಾಡ್ತೇವೆ ಸರ್. ಎಲ್ಲ ಬಿಸ್ನೆಸ್ ಆಗಿ ಎಲ್ಲಿಗಾನ ಹೋಗೋದಿತ್ತಂದ್ರೆ ಮೋಟರ್ ಸ್ಟಾರ್ಟ್ ಮಾಡ್ಬಿಟ್ಟು ಹೋಗ್ಬಿಡೋದು ಸರ್. ಈಗ ಟ್ರಿಪ್ ಮುಖಾಂತರ ಎಷ್ಟು ತಾಸು ಕೊಡ್ತಿರ್ತಾರೆ ನೀರು ಸರ್? 3-4 ತಾಸು ಟ್ರಿಪ್ ಮುಖಾಂತರ ನೀರು ಕೊಡ್ತೇವೆ ಸರ್. ಹೇಗೆ ಬೋರ್ ನೀರು ಚೆನ್ನಾಗಿದೆ ನಿಮ್ದು ಸರ್? ಸ್ಪೀಡ್ ಇದೆ ಸರ್, ಬೋರ್ ನೀರು ನೋ ಪ್ರಾಬ್ಲಮ್ ಸರ್. ಬಹಳ ಅನುಕೂಲಕರವಾದಂತ ನೀರಿದೆ ಸರ್. ನಾವು ನಮ್ದೇ ನಾವು ಬೆಳಿಬೇಕಂತೇಳಿ ಶ್ರಮ ಪಟ್ಟು ಬೆಳೆದಪ್ಪ ಅಂದ್ರೆ ಮಾತ್ರ ಫಲ ಸಿಗ್ತದೆ ಸರ್. ಈಗ 10x10 ಹಚ್ಚಿದಿರ್ತಾವು ಪೇರು ಸಸಿಗಳನ್ನ, ಸಸಿ ಯಾವ ತಳಿಯನ್ನ ಹಚ್ಚಿದಿರಿ ಮತ್ತು ಎಲ್ಲಿಂದ ತಗೊಂಡ್ಬಂದ್ರಿ ತಳಿಗಳನ್ನ ಸರ್? ಸಸಿ ಹೆಸರು ಬಂದ್ಬಿಟ್ಟು ಪಿಂಕ್ ತೈವಾನ್ ಅಂತೇಳಿ, ಬೆಂಗಳೂರು ಸಮೀಪ ಧರ್ಮಾವರಂ ಎಂಬ ಊರಿನಲ್ಲಿ ತಂದಿದೀವಿ ಸರ್. ಹೇಗ್ ಬಿತ್ತು ರೇಟ್ ಇಲ್ಲಿ ಬರ್ಬೇಕಾರೆ ಒಂದಕ್ಕೆ ಸರ್? ಒಂದಕ್ಕೆ ಒಂದು ಸಸಿಗೆ ಅದು 1 ಫೀಟ್ ಅಷ್ಟೇ ಇತ್ತು ಸರ್. ಒಂದು ಸಸಿ ಎತ್ತರ 1 ಫೀಟ್ ಎತ್ತರ ಅಷ್ಟೇ ಇತ್ತು ಸರ್. ಅದು ಒಂದು ಬಂದ್ಬಿಟ್ಟು 55 ರೂಪಾಯಿ ಚಾರ್ಜ್ ಆಯ್ತು ಸರ್, ಅಲ್ಲಿಂದ ಇಲ್ಲಿಗೆ ಬರಕ್ಕೆ. ನೀವು ಒಟ್ಟು ಈಗ 2 ಎಕರೆದಲ್ಲಿ ಎಷ್ಟು ಕುಂತು ಸಸಿಗಳು? 700 ಸಸಿಗಳು ಕುಂತಾವ್ ಸರ್. 700? ಹೌದು ಸರ್. ಈಗ ಪೇರು ಅನ್ನ ಹಚ್ಚುವಾಗ ಹಚ್ಚಕ್ಕಿಂತ ಮುಂಚೆ ಏನೇನು ಗುಂಡಿಗಳನ್ನ ತೆಗೆದ್ರಿ? ಗುಂಡಿಗೆ ಏನೇನು ಹಾಕಿದ್ರಿ ಅದಕ್ಕೆಲ್ಲ ತಗ್ಗು ಸರ್? 1.5 ಫೀಟ್ ಗುಂಡಿ ತೆಗೆದ್ರಿ ಸರ್. ಒಂದೂವರೆ ಫೀಟ್ ಗುಂಡಿ ತೆಗೆದ್ರಿ ಸರ್. ಮೇಕೆ ಗೊಬ್ಬರ ಬರುತ್ತಲ್ಲ ಸರ್, ಆಡಿನ ಗೊಬ್ಬರ ಅಂತ ನಮ್ಮ ಹಳ್ಳಿ ಭಾಷೆಯಲ್ಲಿ ಕರಿತೀವಿ ಸರ್, ಆಡಿನ ಗೊಬ್ಬರ ಹಾಕಿದೀವಿ ಸರ್. ಎಷ್ಟು ಹಾಕಿದ್ರು ಒಂದೊಂದು ಇದಕ್ಕೆ ಸರ್? ಒಂದು ಸಸಿಗೆ ಒಂದು 1/2 ಪುಟ್ಟಿ ಸರ್, 1/2 ಪುಟ್ಟಿ ಅಂದ್ರೆ 1.5-2.5 ಕೆಜಿ 3 ಕೆಜಿ ಸರ್. ಹಾಕಿ ಅದನ್ನ ಬಿಟ್ರ, ಬಿಟ್ಟಾದ್ಮೇಲೆ ಹಚ್ಚಿದ್ರ ಅಥವಾ ಹಾಗೆ ಇಮಿಡಿಯೇಟ್ ಹಾಕಿ ಬಿಟ್ರ ಸಸಿಗಳನ್ನ? ಇಲ್ಲ ಸರ್, ಅದ ಹಾಕಿ ಒಂದು 2 ಡೇಸ್ ಬಿಟ್ಟಿವಿ ಸರ್, 2 ದಿವಸ ಬಿಟ್ಟು 3ನೇ ದಿವಸಕ್ಕೆ ಸಸಿ ಇಟ್ಟಿವಿ ಸರ್. ಈಗ ಅದು ಕುರಿ ಗೊಬ್ಬರ ಅಂದ್ರೆ ಬಹಳಷ್ಟು ಹಿಕ್ಕಿ ಇರುತ್ತೆ, ಹಾಗೆ ಅದು ಮುಚ್ಚಿ ಮಣ್ಣಲ್ಲಿ ಮುಚ್ಚಿ ಬಿಟ್ರೆ ಕೊಳತು ಹೋಗ್ಬಿಡತ್, ಮತ್ತೆ ಗೈದಾಗ್ಬಿಡತ್ ಅಂತೀರಿ? ಮತ್ತೇನಾದ್ರು ಹಾಕುವಾಗ ರಾಸಾಯನಿಕ ಗೊಬ್ಬರ ಅಥವಾ ಏನಾದ್ರು ಔಷಧಿಗಳನ್ನ ಹಾಕಿದ್ರೆ ಇಲ್ಲ ಗುಂಡಿಗೆ? ಇಲ್ಲ ಸರ್, ಅದು ಬಿಟ್ಟರೆ ಬೇರೆ ಏನಿಲ್ಲ ಸರ್. ಅದಾದ್ರೆ ಒಂದು 20 ದಿವಸಕ್ಕೆ DAP ಗೊಬ್ಬರ ಹಾಕಿದ್ರೆ ಒಂದು ಸಸಿಗೆ ಒಂದು ಮಿನಿಮಮ್ ಒಂದು 40-50 ಗ್ರಾಮ್ ಗೊಬ್ಬರ ಹಾಕಿದ್ರಿ ಸರ್. DAP ಗೊಬ್ಬರ DAP ಸರ್. ಈಗೆಲ್ಲ ಹಚ್ಚಿ ಎಷ್ಟು ವರ್ಷ ಆಯ್ತು ಇದು ಪೇರು ಮತ್ತು ಇಳುವರಿ ಹೇಗ್ ಬರ್ತಾ ಇದೆ? 4-5 ವರ್ಷ ಆಯ್ತು ಸರ್. ಈಗ ಪರವಾಗಿಲ್ಲ ಸರ್, ಒಂದು ಬೆಳೆಗೆ ಏನಿಲ್ಲ ಅಂದ್ರೆ ಕಡಿಮೆ ಅಂದ್ರೇನೆ 2.5 ಲಕ್ಷಕ್ಕಿಂತ ಜಾಸ್ತಿನೇ ಬೆಳಿತೀವಿ ಸರ್. ಹೇಗೆ ಸರ್ ತೈವಾನ್ ಪಿಂಕ್ ಪೇರು ಹೇಗೆ ರುಚಿಕಟ್ಟಾಗಿರುತ್ತಾ, ಹೇಗೆ ಡಿಮಾಂಡ್ ಇದೆ ಅದಕ್ಕೆ ಹಣ್ಣಿಗೆ ಬೇಡಿಕೆ ಸರ್? ಬಹಳ ಡಿಮ್ಯಾಂಡ್ ಇದೆ ಸರ್, 50 ರೂಪಾಯಿಗೆ 1 ಕೆಜಿ ಸರ್. ನಾವು ರೋಡಲ್ಲೇ ಕುತ್ಕೊಂಡು ಮಾರ್ತೀವಿ ಸರ್, ನಮ್ಮ ಹೊಲದಲ್ಲೇ ರೋಡ್ ಇದೆ. ಆ ರೋಡಲ್ಲೇ ಕುತ್ಕೊಂಡು ಮಾರಿದ್ರೆ ಡೈಲಿ 3,000 ರೂಪಾಯಿ ಸರ್, ದಿವಸ 3,000 ಸೀಸನ್ ಅಲ್ಲಿ. ಹೌದು ಸರ್, ಅದು ಕಡಿಮೆ ಅಂದ್ರೆ 2.5 ಸಾವಿರ 3 ಸಾವಿರ ಸರ್. ಈಗ ಸೀಸನ್ ಎಷ್ಟು ತಿಂಗಳವರೆಗೆ ಹಣ್ಣು ಬರ್ತಾ ಇರತ್ತೆ ನಿಮ್ಗೆ ದಿನನಿತ್ಯ? 3-4 ತಿಂಗಳು ಬರ್ತದೆ ಸರ್. 3-4 ತಿಂಗಳು? ಹೌದು ಸರ್. ಹೇಗೆ ಯಾವ ಒಂದು ತಿಂಗಳಲ್ಲಿ ಹಣ್ಣು ವಿಶೇಷವಾಗಿ ಜಾಸ್ತಿ ಬರ್ತದ ನಿಮ್ಗೆ? ದೀಪಾವಳಿ ಟೈಮ್ ಅಲ್ಲಿ ಬರುತ್ತೆ ಸರ್. ದೀಪಾವಳಿ ಅಂದಲೆ ಮಾರುಕಟ್ಟೆದು ಏನು ಸಮಸ್ಯೆ ಆಗ್ತಾ ಇದೆಯಾ ಅಥವಾ ಹೇಗೆ, ನಿಮಗೇನು ಸಮಸ್ಯೆ ಇಲ್ವಾ? ನಮ್ಗೇನು ಸಮಸ್ಯೆ ಇಲ್ಲ ಸರ್, ಮಾರುಕಟ್ಟೆ ನೀವೇ ಸ್ವಂತ ಮಾರ್ತಾ ಇದ್ದೀರಿ? ಹಾ ಸ್ವಂತ ಸರ್. ಎಲ್ಲೆಲ್ಲಿ ಮಾರುಕಟ್ಟೆ ತಗೊಂಡು ಹೋಗ್ತೀರಿ ಮಾರ್ಲಿಕ್ಕೆ ಅಥವಾ ನಿಮ್ಮ ಊರಲ್ಲಿನ ಮಾರ್ತಿರೋ ಹೇಗೆ? ನಮ್ಮ ಊರಲ್ಲೇ ಸರ್. ನಿಮ್ಮ ಊರಲ್ಲಿ ಹೋಗುತ್ತೆ ಅಷ್ಟೇ? ಹೋಗುತ್ತೆ ಸರ್, ಹೋಗುತ್ತೆ ಸರ್. ಮಂತ್ರಾಲಯ ಐವೇ ರೋಡ್ ಇದೆ ಸರ್, ಆ ರೋಡಿಗೆ ಬಹಳಷ್ಟು ಜನ ಗಾಡಿಗಳು ಹೋಗೋ ಬರೋ. ಯಾರು 1 ಕೆಜಿ ಒಯ್ಯಲ್ಲ ಸರ್, ಆ ಬೀಟು ಶುಗರ್ ಕಂಟ್ರೋಲ್ ಮಾಡುತ್ತೆ ಸರ್ ಅಂತ ಅದನ್ನ ಪೇರಲ್ಲಿ. ಎರಡರಿಂದ 3 ಕೆಜಿ 4 ಕೆಜಿ 5 ಕೆಜಿ ಒಯ್ತಾರೆ ಸರ್. ಹೇಗೆ ಒಂದ್ ಸೈಜ್ ಒಂದ್ ಹಣ್ಣು ನಿಮ್ದು ಯಾವ ಸೈಜ್ ಬರ್ತಾ ಇದೆ ಹಣ್ಣು ಸರ್? ಫಸ್ಟ್ ಟೈಮ್ ಅಲ್ಲಿ ತೂಕ ಮಾಡಿ ನೋಡಿದ್ವಿ, 2 ಹಣ್ಣು 1 ಕೆಜಿ ಆಯ್ತು ಸರ್. ಅಷ್ಟು ಸೈಜ್ ಇದೆ. ಹೌದಾ? ಅದಕ್ಕೆಲ್ಲ ಏನೇನು ಗೊಬ್ಬರ ಹಾಕ್ತಾ ಇರ್ತೀರಿ ವರ್ಷ ವರ್ಷ? ಏನಿಲ್ಲ ಸರ್, ಇದೇ ಕುರಿ ಗೊಬ್ಬರ ಸರ್, ರಾಸಾಯನಿಕ ಗೊಬ್ಬರ ಅವಾಗ ಸ್ವಲ್ಪ ಸರ್, ಅದೇ DAP ಹಾಕ್ತೀವಿ ಸರ್, ಅದ್ ಬಿಟ್ಟು ಬೇರೆ ಏನಿಲ್ಲ. ಸ್ವಲ್ಪ ಎಣ್ಣೆ ಸಿಂಪಡಿಸ್ತೀವಿ ಸರ್. ಏನು ಸಮಸ್ಯೆ ಅದರಲ್ಲಿ, ರೋಗ ಏನ್ ಬರುತ್ತೆ ಎಣ್ಣೆ ಹೊಡಲಿಕ್ಕೆ? ಈಗ ಸ್ವಲ್ಪ ಡಿಜಿಟ್ ಆಗಿರುತ್ತೆ ಸರ್. ಹ್ಮ್, ಆತರ ಆಗೋಣ ನಮ್ಗೆ ಸ್ವಲ್ಪ ಗೊತ್ತಾಗುತ್ತೆ ಸರ್ ಅದು. ಹ್ಮ್, ಯಾಕಿಂಗ್ ಆಗ್ಯಾದಂತಂದ್ರೆ ನಾವೇ ಎಣ್ಣೆ ಹೊಡಿಬೇಕು ಹಂಗನ್ನ ಕಡಿಯೋದು. ಎಣ್ಣೆ ಈಗ ಹಣ್ಣು ಎಲ್ಲ ಮುಗಿದ ಮೇಲೆ ಮತ್ತೆ ಗಿಡವನ್ನ ಹಾಗೆ ಬಿಡಬೇಕಾಗತ್ತ? ಅದನ್ನ ಹೇಗೆ ನೀರು ಕಟಿಂಗ್ ಮಾಡ್ತೀರಿ? ಕಟಿಂಗ್ ಮಾಡ್ತೀವಿ. ವರ್ಷದಲ್ಲಿ ಎಷ್ಟು ಸಲ ಕಟಿಂಗ್ ಮಾಡೋದು? ಒಂದ್ಬೇರೆ ಸರ್, ವರ್ಷಕ್ಕೊಂದ್ಬೇರೆ ಕಟಿಂಗ್ ಮಾಡೋದು ಸರ್. ಹೇಗೆ ಕಟಿಂಗ್ ಅಂದ್ರೆ, ಗಿಡ ಭೂಮಿಯಿಂದ ಎಷ್ಟು ಅಂತರ ಬಿಟ್ಟು ಇದನ್ನ ಮಾಡ್ತೀರಿ, ಹೇಗ್ ಮಾಡ್ತೀರಿ ಕಟಿಂಗ್ ಅನ್ನ? ಭೂಮಿಯಿಂದ 2 ಫೀಟ್ ಅಂತರ ಬಿಟ್ಟು ಎಷ್ಟು ಕಟ್ ಮಾಡ್ತೀವಿ ಸರ್? 2-2.5 ಫೀಟ್ ಸರ್. 2.5 ಫೀಟ್ ಅಷ್ಟೇ ಹೈಟ್? ಅಷ್ಟೇ ಸರ್. ಜಾಸ್ತಿ ಹೈಟ್ ಬಿಡಿಸಿ ಕೊಡ್ತಾ ಇಲ್ಲ ನೀವು? ಇಲ್ಲ ಇಲ್ಲ ಸರ್, ಇಲ್ಲ ಸರ್. ಯಾಕೆ ಅಷ್ಟೇ ಬಿಡ್ಬೇಕಂತ ಏನ್ ತಜ್ಞರು ಹೇಳಿದಾರೆ ನಿಮ್ಗೆ ಹೇಗೆ? ಸರ್ ಯಾರು ಏನ್ ಹೇಳಿಲ್ಲ ಸರ್, ಅಷ್ಟು ಬಿಟ್ಟರೆ ಚಿಗುರು ಬರ್ತದಲ್ಲ ಸರ್. ಹ್ಮ್, ಚಿಗುರು ಬರೋದು ಅದೇ ಎತ್ತರ ಬೆಳಿತದ ಬೇರೆ ಟೈಮ್ನಲ್ಲಿ ಸರ್. ಹಂಗಪ್ಪ ಅಂದ್ರೆ ನಮ್ಗು ಚಲೋ ಅನಿಸ್ತದೆ ಸರ್, ಬಹಳ ಗಿಡನೂ ಐತದಲ್ಲ ಸರ್. ಈ ನೋಡಿ, ನೀವ್ ಹೇಳಿದಂಗೆ ಒಂದಕ್ಕೆ 2 ಹಣ್ಣು ಸೇರಿ 1 ಕೆಜಿ ಆಯ್ತಂತಂದ್ರೆ ಸುಮಾರು ಒಂದು ನಿಮ್ದು 400 ಗ್ರಾಮ್ ಎಲ್ಲ ಹಣ್ಣು ಬಂದಿದೆ ಒಂದೊಂದು. ಈಗ ಹೇಗೆ ಗಿಡ 500 ಹೇಗೆ ಗಿಡ ಮತ್ತೆ ಹಣ್ಣಾದಾಗ ಗಿಡ ಬಗ್ಗಿ ಬಿಡೋದಿಲ್ವಾ, ಏನ್ ಮಾಡ್ತೀರ ಕೆಲವು ವ್ಯವಸ್ಥೆಗಳನ್ನ? ಏನಿಲ್ಲ ಸರ್, ಅದನ್ನ ಸ್ವಲ್ಪ ಒಂದು ಕಟ್ಟಿಗೆ ಸಪೋರ್ಟ್ ಕೊಡ್ತೀವಿ ಸರ್, ಸಪೋರ್ಟ್ ಕೊಟ್ಬಿಟ್ಟು ನಿಂತಿರ್ತೀವಿ ಅಷ್ಟೊತ್ತಿಗೆ ಅದು ಆಗಿರೋ ಹಣ್ಣುಗಳೆಲ್ಲ ಕಿತ್ಕೊಂಡು ಮಾರಾಟ ಮಾಡ್ತೀವಿ. ಬಹಳಷ್ಟು ಜನ ರೈತರು ಹೇಳೋದು, ಇಲ್ರಿ ಪೇರು ಹಣ್ಣಿನ ಒಂದು ಹಣ್ಣು ಆಗುವಂತ ಹರಿಯುವಂತ ಸಂದರ್ಭದಲ್ಲಿ ಹಣ್ಣಿಗೆ ಹುಳ ಬರತ್ತೊಂದು, ಹುಳ ಬಂದು ಬಹಳಷ್ಟು ಹಣ್ಣು ಕೊಳತ್ ಬಿಡ್ತಾವ ಅಂತ ಹೇಳ್ತಾರೆ. ಕಾಯಿ ಬಿಡುವಾಗ ನಮಗೆ ಗೊತ್ತಾಗುತ್ತೆ ಸರ್. ಹ್ಮ್, ಯಾವ ತರ ಇರ್ತದ, ಯಾವ ತರ ಇಲ್ಲ, ಏನ್ ಮಾಡ್ಬೇಕು, ಯಾವ ಎಣ್ಣೆ ಹೊಡಿಬೇಕು, ಎಣ್ಣೆ ಹೊಡಿದಪ್ಪ ಅಂದ್ರೆ ಅದೆಲ್ಲ ಕಂಟ್ರೋಲ್ ಆಗುತ್ತೆ. ನೀವು ಹೊಡಿತೀರಿ ಎಣ್ಣೆ? ಹ್ಮ್ ಸರ್. ಎಣ್ಣೆ ಹೊಡಲಿಲ್ಲ ಅಂದ್ರೆ ಅದೇನು ಮತ್ತೆ ಎಲ್ಲ ಹಣ್ಣು ವೇಸ್ಟ್ ಆಗುತ್ತೆ ಸರ್. ಅದು ಒಂದು ಚಿಕ್ಕೆ ಬಿದ್ದ್ಬಿಟ್ಟು ಒಳಗಡೆ ಹುಳ ಹೋಗ್ಬಿಡತ್ತದು. ಹಾ ಸರ್. ಹ್ಮ್, ಹಣ್ಣು ನೊಣ ಅಂತ ಹೇಳ್ತಾರೆ, ಹಣ್ಣು ನೊಣ ತಿಂದು ಅದು ಚುಕ್ಕೆ ಇಟ್ಟು ಒಳಗ ಹೋಗಿ ಮೆಗಾಟ್ಸ್ ಆಗಿಬಿಡತ್ತ ಅಂತೇಳಿ. ಮೊದಲೇ ಈಗ ನಮ್ಗೆ ಏನಾದ್ರು ಅರಾಮಿಲ್ಲ ಅಂದ್ರೆ ಗುಳಿಗೆ ಯಾವ ತರ ತಗೋತೀವಿ ಸರ್, ಮೆಡಿಕಲ್ ಹೋಗಿ ಇಲ್ಲ ಆಸ್ಪತ್ರೆ ಹೋಗಿ? ಹ್ಮ್, ಆತರ ಅದಕ್ಕೂ ಒಂದು ಟೈಮ್ ಬಂದಾಗ ಅದು ಅದನ್ನ ಸಿಂಪಡಿಸ್ತದೆ ಸರ್ ಎಣ್ಣೆ. ಹ್ಮ್, ಹಂಗಿದ್ರೆ ಮಾತ್ರ ಅದು ಯಾವ್ದು ಏನು ಬರಲ್ಲ. ವೆಂಕಟೇಶ್ವರ್ ನೋಡ್ರಿ, 2 ಎಕರೆದಲ್ಲಿ ಪೇರು ಬೆಳೆದು ನೀವೇ ಅದನ್ನ ಉತ್ಪಾದನೆ ಮಾಡಿ ನೀವೇ ಮಾರಾಟ ಸ್ವಂತ ಮಾರಾಟ ಮಾಡ್ತಾ ಇದ್ದೀರಿ. ಹೌದು ಸರ್. ಒಂದೇಳೆ ನೀವು ಬಜಾರ್ಕ್ ಹೋಗಿ ಸವಾಲ್ನಲ್ಲಿ ಮಾರಿದ್ರೆ ನಿಮ್ಗೆ ಯಾವ ರೀತಿ ಆಗ್ತಿತ್ತು? ತಮ್ಗೆ ಅನುಭವ ಇಲ್ಲ ಸರ್, ಬಜಾರ್ಕ್ ಹೋಗಿ ಮಾರಿದ್ದಪ್ಪ ಅಂದ್ರೆ ಏನಾದ್ರೂ ಅನುಭವ ಇರ್ತಿತ್ತು. ಹ್ಮ್, ನಮ್ಗೆ ಇದ್ದಲ್ಲೇ ಸೇಲ್ ಆಗುತ್ತಲ್ಲ ಸರ್, ಹಾಗಾಗಿ ಅದ್ರ ಅನುಭವ ಇಲ್ಲ. ಬಟ್ ನಾವೆಲ್ಲ ನಮ್ಮವರೆಲ್ಲ ಬಹಳಷ್ಟು ಜನ ಅಲ್ಲಿ ಇಲ್ಲಿ ಕುಂತು ಮಾರ್ತಿರ್ತಾರೆ. ಹೌದು, ನಿಮ್ಮ ಮಣಿತನದ ಉದ್ಯೋಗನು ಕೆಲವೊಂದಿಷ್ಟು ತೋಟಗಳನ್ನ ಹಿಡಿತಾರೆ ನೀವೆಲ್ಲ? ಇಡ್ತಾರೆ ಸರ್, ನಮ್ಮ ಸಂಬಂಧಪಟ್ಟವರು ನಮಗೆ ಬೀದರ್ ಆಗೋರೆಲ್ಲ ಅದೇ ಕೆಲಸನೇ ಮಾಡ್ತಾರೆ ಸರ್. ಹಣ್ಣು ಮಾರಾಟ ತೋಟಗಳನ್ನ ಹಿಡಿದು ಕಾಂಟ್ರಾಕ್ಟ್ ಬೇಸ್ ಮೇಲೆ ಹಿಡಿದು ಮಾರಾಟ ಮಾಡೋದು? ಹೌದು ಸರ್, ನಮ್ಮ ಕಸಬನೆ ಅದಾಗಿದೆ ಸರ್, ಪುಟ್ಟಿ ಬಾರಿಗೆ ಹೇಳೋದ್ರಿಂದ. ಹೌದು, ಇದೊಂದು ನಮ್ಮ ಕಸಬ ಅಂತ ಕೇಳ್ಕೊಂಡು ಎಲ್ಲಾರು ಹಣ್ಣು ಹಂಪಲು ಮಾರಾಟ ಮಾಡೋದು. ಹ್ಮ್, ಇವೆಲ್ಲ ಸಿಗೋ ನೋಡ್ರಿ ಸರ್, ಬಹಳಷ್ಟು ಜನ. ಹೌದು ಹೌದು ಹೌದು, ಜಾಸ್ತಿ ನಮ್ಮವರೇ ಇರ್ತಾರೆ, ನಮ್ಮ ಸಮಾಜದವರೇ ಇರ್ತಾರ. ಈಗ ನೋಡ್ರಿ ವೆಂಕಟೇಶ್ ಭಜಂತ್ರಿ ಅವರೇ, ಮತ್ತೆ ಈ ಒಂದು ಕೃಷಿ ಜೊತೆ ಏನು ಉದ್ಯೋಗ ಮಾಡ್ತಾ ಇದ್ದೀರಿ? ನೆಕ್ಸ್ಟ್ ಹಂದಿ ಸಾಕಾಣಿಕೆ ಮಾಡ್ಬೇಕಂತ ಇದ್ದೀನಿ ಸರ್. ಹಂದಿ ಸಾಕಾಣಿಕೆ? ಹೌದು ಸರ್. ಯಾಕೆ ಇದ್ರ ಬಗ್ಗೆ ತಮಗೆ ಆಸಕ್ತಿ ಬಂದೆ? ಸ್ವಲ್ಪ ನಮ್ಗೆ ಜಮೀನು ರೋಡಿಗೆ ಇರುವುದರಿಂದ, ಹ್ಮ್, ನಮ್ಮೂರಲ್ಲಿ ಸ್ವಲ್ಪ ವೇಸ್ಟೇಜ್, 3 ಶಾಲೆ ಇದೆ ಸರ್. ಹ್ಮ್, 3-4 ಪ್ರೈವೇಟ್, 2 ಸ್ಕೂಲ್ ಇದಾವೆ, 3 ಗವರ್ಮೆಂಟ್ ಸ್ಕೂಲ್ ಇದಾವೆ ಸರ್. ಹ್ಮ್, ಮತ್ತೆ ಬೇರೆ ಬೇರೆ ಹೋಟೆಲ್ಗಳಿದೆ. ಹ್ಮ್, ಅದರಿಂದ ವೇಸ್ಟ್ ಸಿಗೋದ್ರನ್ನ ವೇಸ್ಟ್ ನ ತಂದು ಇದಕ್ಕೆ ಉಪಯೋಗಿಸಿದ್ರೆ ನಮ್ಗೆ ಲಾಭ ಆಗುತ್ತೆ. ಹ್ಮ್, ಸ್ವಲ್ಪ ಮಾಡೋದ್ರಲ್ಲಿ ಕಷ್ಟ ಅನಿಸ್ತದೆ ಸರ್ ಅಷ್ಟೇ, ಅದ್ ಬಿಟ್ರೆ ಬೇರೆ ಏನಲ್ಲ ಸರ್. ಕುಂತ್ಕೊಂಡ್ರೆ ಏನು ಸಿಗಲ್ಲ ಸರ್. ಸಿಗೋದಿಲ್ಲ. ಮಲೆ ಹಂದಿ ಮಾರಾಟದ ಬಗ್ಗೆ ಏನಾದ್ರು ನಿಮಗೆ ಮಾಹಿತಿ ತಕ್ಕೊಂಡಿರಿ ಮಾರಾಟ ಮಾಡೋದು? ಸರ್, ಮಾರಾಟದ ಬಗ್ಗೆ ಮಾಹಿತಿ ಇದೆ ಸರ್. ಹ್ಮ್, ಎಲ್ಲೆಲ್ಲಿ ಮಾರಾಟ ಆಗತ್ತೆ, ಅಥವಾ ನಾಳೆ ಸಾಕಾಣೆ ಮಾಡಿದ್ರಿ ಮಾರಾಟ ಆಗ್ಲಿಲ್ಲ ಅನ್ನೋ ಸಮಸ್ಯೆ ಅಲ್ವಾ ಸರ್? ಅದಕ್ಕಿಂತ ಡಿಮ್ಯಾಂಡ್ ಯಾವ್ದಕ್ಕಿಲ್ಲ ಸರ್, ಹಾಸನ ಮಂಡೆ ನೀವೆಲ್ಲ ನೋಡಿರ್ಬೇಕು ಸರ್. ಹ್ಮ್, ಹಾಸನ ಮಂಡೆ ಯಾವ್ದು ಒಂದು ಬೆಲ್ಲಲ್ಲಿ ಹೋಗಿ ನೋಡಿದ್ರೆ ಹಂದಿ ಮಾಂಸದ ಅಂಗಡಿಗಳು ಇರ್ತಾವ ಹೊರತು ಜಾಸ್ತಿ ಚಿಕನ್ ಮಟನ್ ಅಂಗಡಿ ಇರಲ್ಲ ಸರ್ ಆ ಏರಿಯಾದಲ್ಲಿ. ಹಂದಿ ಮಾಂಸ ಜಾಸ್ತಿ ತಿಂತಾರ ಆ ಕಡೆ ಎಲ್ಲ? ಆ ಕಡೆ ಎಲ್ಲ ಸರ್. ಎಲ್ಲಾದ್ರೂ ಹೋಗಿ ನೋಡಿ ಬಂದಿರಿ ಹಂದಿ ಸಾಕಾಣಿಕೆ ಎಲ್ಲಾದ್ರೂ ಹೋಗಿದ್ರಿ ನೋಡ್ಲಿಕ್ಕೆ? ನೋಡಿದ್ದೀನಿ ಸರ್, ಬೆಂಗಳೂರಲ್ಲಿ ಒಂದು ಮಂಡ್ಯದಲ್ಲಿ 2 ತಲ್ಲಿ 2 ಪ್ಲೇಸ್ಗಳು ನೋಡಿ ಬಂದಿದ್ದೀನಿ ಸರ್. ಹ್ಮ್, ನನ್ಗೂ ಆಸಕ್ತಿ ಇದೆ ಸರ್ ಬಹಳಷ್ಟು ಮಾಡ್ಬೇಕು ಅಂತ. ಹ್ಮ್, ಮುಂದೆ ಮಾಡೋದಾದ್ರೆ ಅದೇ ಬಿಸಿನೆಸ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಒಳ್ಳೇದು, ಒಳ್ಳೇದಾಗ್ಲಿ. ಮತ್ತೆ ಶಿಕ್ಷಣ ನೀವು PUC ಮುಗಿಸ್ಬಿಟ್ರಿ ಅಷ್ಟೇ? PUC ಒಂದು ಪ್ಯಾಕ್ ಆಯ್ತು ಸರ್. ಹ್ಮ್, ಒಂದು ಫೇಲ್ ಆಗಿದೋಸ್ಕರ ನಾನು ಅದ್ರ ಕಡೆ ಅಡ್ಜಸ್ಟ್ ಮಾಡ್ಲಿಲ್ಲ ಸರ್, ಅದನ್ನ ಮತ್ತೆ ಕಟ್ಟಿ ರಿಟರ್ನ್ ತಗೊಳ್ಳಲಿಲ್ಲ ಸರ್. ಮತ್ತೆ ಇದು 2 ಎಕರೆ ತೋಟ ಬಿಟ್ರೆ ಮತ್ತೆ ಬೇರೆ ಭೂಮಿ ಇದೆಯಾ? ಇದೆ ಸರ್, ಬೇರೆ ಮತ್ತೆ 6 ಎಕರೆ ಇದೆ ಸರ್, 2 ಎಕರೆ ಅಲ್ಲ ಅಂದ್ರೆ ಬೇರೆ 6 ಎಕರೆ ಇದೆ. ಏನ್ ಬೆಳಿತೀರಿ ಅದರಲ್ಲಿ 6 ಎಕರೆದಲ್ಲಿ? ಸರ್, ಅಕ್ಕಿ ಬೆಳಿತೀವಿ ಸರ್, ಜೋಳ ಬೆಳಿತೀವಿ. ಅದು ನೀರಾವರಿನ ಸರ್? ಇಲ್ಲ ಸರ್, ಬಯಲು ಭೂಮಿ ಅಂತಾರ. ಬಯಲು ಭೂಮಿ? ಹೌದು ಸರ್. ಹ್ಮ್, ಹೇಗೆ ನಿಮಗೆ NREGಯಿಂದ ಸಾಕಷ್ಟು ಒಟ್ಟು ಒಂದು ಎಕರೆಗೆ ಎಷ್ಟು ದುಡ್ಡು ಸಿಕ್ಕಂಗ ನಿಮ್ಗೆಲ್ಲ ಕೂಲಿ ಅದು ಎಲ್ಲ ಸೇರಿ ಸಸಿಗಳದ್ದು ಎಲ್ಲ ಸೇರಿ ಎಕರೆಗೆ ಎಕರೆಗೆ 60,000 ರೂಪಾಯಿ ಸಿಕ್ಕಂಗ ಒಂದ್ ಎಕರೆಗೆ 60,000 ರೂಪಾಯಿ ನಿಮ್ಗೆ ತಾಲೂಕಾ ಪಂಚಾಯತ್ ವತಿಯಿಂದ NREGಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಅನುಕೂಲ ಆಯ್ತು ನಿಮ್ಗೆ ಅನುಕೂಲ ಆಯ್ತು ಸರ್ ನಿಮ್ ತರ ನಿಮ್ಮ ಊರಲ್ಲಿ ಮಾಡ್ಕೊಂಡಿದಾರ ಬಹಳಷ್ಟು ಜನ ಒಬ್ಬರೇ ಮಾಡಿದಾರೆ ಸರ್ ನಾನ್ ಮಾಡಿದಾದ್ಮೇಲೆ ಅವನು ಮಾಡಿದಾನೆ ಸರ್ ಬೇರೆ ನಮ್ಮ ಫ್ರೆಂಡ್ ತರಾನೇ ಅವನು ಮಾಡಿದಾನೆ ಸರ್ ಅವನಿಗೂ ಪರವಾಗಿಲ್ಲ ಕುರಿ ಸಾಗಾಣಿಕೆ ಮತ್ತೆ ಇದನ್ನು ಗಿಡ ಮರಗಳನ್ನು ಬೆಳೆಸ್ಕೊಂಡು ಅದರ ವ್ಯಾಪಾರ ಪರವಾಗಿಲ್ಲ ಸರ್ ಅವನು ಏನ್ ಅನ್ಸುತ್ತೆ ನಿಮ್ಗೆ ಪೇರು ಬೆಳೆ ಅಂತೇನು ಕಷ್ಟದಾಯಕ ಬೆಳೆ ಏನಲ್ಲ ಬೆಳಿಲಿಕ್ಕೆ ಬೆಳಿಬಹುದಂತೀರಾ ರೈತರು ಆರಾಮಾಗಿ ಬೆಳಿಬೇಕು ಸರ್ ಏನು ಬಹಳಷ್ಟು ಎಣ್ಣೆ ಹೊಡೆಯುದು ಗೊಬ್ಬರ ಹಾಕುದು ಬಹಳಷ್ಟು ಕಿರಿಕಿರಿ ಬೆಳೆ ಏನಲ್ಲ ಏನಲ್ಲ ಸರ್ ಏನಲ್ಲ ಸರ್ ತೋಟ ಮಾಡಿದ್ರೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗಿದೆ ಆಗಿದೆ ಸರ್ ಆಗಿದೆ ಪರವಾಗಿಲ್ಲ ಸರ್ ಏನೇನು ಅನುಕೂಲತೆಗಳು ಮಾಡ್ಕೊಂಡಿರಿ ಅದರಿಂದ ಮನೆ ಕಟ್ಸಿದೀವಿ 60x30 ಸೈಜ್ ಅಲ್ಲಿ ಮನೆ ಕಟ್ಸಿದೀವಿ ಹೊಸ ಮನೆ ಕಡೆಯಿಂದ ನಿಮಗೆ ಪೇರುದಿಂದ ವರ್ಷ ಒಂದು 2 ಲಕ್ಷ ರೂಪಾಯಿ ಉಳಿಸಿ ಉಳಿತಾಯ ಮಾಡ್ಕೋತಾ ಇದ್ದೀರಿ ಉಳಿತಾಯ ಆಗುತ್ತೆ ಸರ್ ಒಳ್ಳೇದಾಗ್ಲಿ ವೆಂಕಟೇಶ್ ಅವರೇ ನಿಮ್ಮ ವಿಚಾರ ಹಂಚಿಕೊಂಡಕ್ಕೆ ಧನ್ಯವಾದಗಳು ನಿಮಗೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಇದುವರೆಗೆ ಮಾನ್ವಿ ತಾಲೂಕಿನ ಗೋರ್ಕಲ್ ಗ್ರಾಮದ ವೆಂಕಟೇಶ್ ಭಜಂತ್ರಿಯವರ ಪೇರು ಹಣ್ಣಿನ ಬೆಳೆ ಬೇಸಾಯದ ಅನುಭವಗಳನ್ನು ಕೇಳಿದಿರಿ ಹರ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯೆ ಸಂಕಟ ಕೆ ಸಮಯ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೆ ವರದಾನ್ ಹೈ ಅಬ್ ಸೂಖಾ ಪಡೆ ಯಾ ಬಾಢ್ ಆ ಜಾಯೆ ಕೋಯಿ ಡರ್ ನಹಿ ಅಬ್ ಓಲೆ ಪಡೆ ಯಾ ಕೀಟ ಪತಂಗೆ ಫಸಲ್ ಖಾ ಜಾಯೆ ಕೋಯಿ ಫಿಕ್ರ ನಹಿ ಕ್ಯೋಂಕಿ ಹಮ್ನೆ ಲಿಯಾ ಹೈ ಪ್ರಧಾನಮಂತ್ರಿ ಫಸಲ್ ಬಿಮಾ बुआई से फसल कटाई तक हर जोखिम का दावा न्यूनतम प्रीमियम पर अधिकतम भुगतान का वादा योजना से हर साल जुड़ रहे हैं 5 करोड़ से ज्यादा किसान अब आपकी है बारी नजदीकी कृषि कार्यालय सहकारी समिति बैंक शाखा अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण फसल बीमा पोर्टल या फसल बीमा ऐप द्वारा भी कराया जा सकता है पंजीकरण प्रधानमंत्री फसल बीमा योजना आपकी फसलों का संपूर्ण सुरक्षा कवच कृषि एवं किसान कल्याण मंत्रालय भारत ಈಗ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಉತ್ತೇಜನಕ್ಕೆ ಜಿಲ್ಲಾ ವಾಣಿಜ್ಯ ಹಾಗೂ ಕೈಗಾರಿಕಾ ಇಲಾಖೆಯಿಂದ ಸಿಗುವ ಸಹಾಯ ಸೌಲಭ್ಯಗಳು ಈ ಕುರಿತು ಇಲಾಖೆಯ ಜಂಟಿ ನಿರ್ದೇಶಕರಾದ ಬಸವರಾಜ್ ವೈಎಸ್ ಅವರಿಂದ ಮಾಹಿತಿಯನ್ನು ಕೇಳೋಣ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು ರೈತ ಬಾಂಧವರೇ ಇವತ್ತಿನ ನಮ್ಮ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಆತ್ಮನಿರ್ಭರ ಭಾರತ ಅಭಿಯಾನದ ಭಾಗವಾಗಿ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ ಹಾಗೂ ಕೃಷಿ ಮೂಲಭೂತ ಸೌಕರ್ಯ ನಿಧಿ ಯೋಜನೆಯಡಿಯಲ್ಲಿ ಒಂದು ಜಿಲ್ಲೆ ಒಂದು ಉತ್ಪನ್ನ ಈ ಕುರಿತು ದಿನಾಂಕ 25/2/2022 ರಾಯಚೂರಿನ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಜಿಲ್ಲಾ ಮಟ್ಟದ ಅರಿವು ಮೂಡಿಸುವ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ರಾಯಚೂರಿನ ಕೈಗಾರಿಕಾ ಇಲಾಖೆಯ ಜಂಟಿ ನಿರ್ದೇಶಕರಾದ ಶ್ರೀ ಬಸವರಾಜ್ ವೈಎಸ್ ಅವರು ರೈತರಿಗೆ ಮಾಹಿತಿಯನ್ನ ಮಾಡಿಕೊಟ್ಟರು ಬನ್ನಿ ಅವರು ಮಾಡಿದ ಭಾಷಣದ ಅವತರಣಿಕೆಯನ್ನ ಕೇಳೋಣ ಎಲ್ಲರಿಗೂ ನಮಸ್ಕಾರ ನಮ್ಮ ಒಂದು ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆ ಪರವಾಗಿ ಈ ಒಂದು ಜಿಲ್ಲೆ ಒಂದು ವಸ್ತುವಿನ ಏನು ಪ್ರಾಡಕ್ಟ್ ಇದೆ ಅಲ್ಲ ಈ ಒಂದು ಪ್ರಾಡಕ್ಟ್ ಮಾಡೋ ಸಲುವಾಗಿ ನಮ್ಮ ಇಲಾಖೆಯಿಂದ ಹಲವಾರು ಸಹಾಯ ಸವಲತ್ತುಗಳು ಕೂಡ ಇದೆ ಮೊದಲನೇದಾಗಿ ನಮ್ಮ ಒಂದು ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯ ಪರವಾಗಿ ಸಣ್ಣ ಕೈಗಾರಿಕೆ ಅತಿ ಸಣ್ಣ ಕೈಗಾರಿಕೆ ಮಧ್ಯಮ ಕೈಗಾರಿಕೆಗಳನ್ನಾಗಿ ವಿಂಗಡಣೆ ಮಾಡಲಾಗಿದೆ ಈ ಕೈಗಾರಿಕೆಗಳನ್ನು ವಿಂಗಡಣೆ ಮಾಡುವಾಗ ಭಾರತ ಸರ್ಕಾರದ MSME ಆಯುಕ್ತಾಲಯದ ಪ್ರಕಾರ ಬಂಡವಾಳ ಹೂಡಿಕೆ ಆಧಾರದ ಮೇಲೆ ಅಪ್ ಟು ಮೊದಲೇನಿತ್ತು ನಮ್ದು 25 ಲಕ್ಷ ಇರತಕ್ಕಂತ ಒಂದು ಘಟಕಗಳಿಗೆ ಅತಿ ಸಣ್ಣ ಘಟಕ ಅಂತ ಹೇಳ್ತಿದ್ದೆವು ಈಗ ಅಪ್ ಟು 1 ಕೋಟಿ ಒಂದು ಬಂಡವಾಳ ಇರತಕ್ಕಂಥ ಕೈಗಾರಿಕೆ ಘಟಕಗಳಿಗೆ ನಾವು ಅತಿ ಸಣ್ಣ ಘಟಕ ಅಂತ ಕೇಳ್ತಾ ಇದ್ದೇವೆ ಮತ್ತು 10 ಕೋಟಿವರೆಗೆ ಇನ್ವೆಸ್ಟ್ಮೆಂಟ್ ಇರತಕ್ಕಂಥ ಘಟಕಗಳಿಗೆ ನಾವು ಸಣ್ಣ ಕೈಗಾರಿಕೆ ಅಂತ ಕರಿತಾ ಇದ್ದೇವೆ ಅಲ್ಲಿಂದ 10 ಕೋಟಿಗಿಂತ ಹೆಚ್ಚಿಗೆ ಮತ್ತು 50 ಕೋಟಿಗಿಂತ ವರೆಗೆ ಬಂಡವಾಳ ಇರತಕ್ಕಂಥ ಕೈಗಾರಿಕೆಗಳಿಗೆ ಮಾಧ್ಯಮ ಪ್ರಮಾಣದ ಕೈಗಾರಿಕೆ ಅಂತ ಕರಿತೀವಿ ನಾವು 50 ಕೋಟಿಯಿಂದ ಅಪ್ ಟು 250 ಕೋಟಿವರೆಗೆ ಇರತಕ್ಕಂಥ ಬೃಹತ್ ಕೈಗಾರಿಕೆ ಮೆಗಾ ಕೈಗಾರಿಕೆ ಅಂತ ಅದನ್ನ ನಾವೆಲ್ಲ ಕರಿತಾ ಇದ್ದೇವೆ ನಮ್ಮ ಒಂದು ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆಯ ಮುಖ್ಯ ಪಾತ್ರ ಏನಪ್ಪಾ ಅಂತಂದ್ರೆ ಒಂದು ಜಿಲ್ಲೆಯಲ್ಲಿ ಹೊಸದಾಗಿ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಲು ಮುಂದೆ ಬರತಕ್ಕಂಥ ಭಾವಿ ಉದ್ಯಮೆದಾರರಾಗಿರ್ಬೋದು ಅಥವಾ ರೈತ ಬಾಂಧವರೇ ಆಗಿರ್ಬೋದು, ಅವರಿಗೆ ಕೈಗಾರಿಕೆಗಳನ್ನು ಪ್ರಾರಂಭ ಮಾಡಲು ಹಲವಾರು ರಿಯಾಯಿತಿಗಳನ್ನು ನಮ್ಮ ಇಲಾಖೆಯಿಂದ ನಾವು ನೀಡ್ತಾ ಇದ್ದೇವೆ. ಪ್ರತಿಯೊಂದು ವರ್ಷ ನಮ್ಮ ಒಂದು ವಿವಿಧ ಕೈಗಾರಿಕೆಗಳಿಗೆ ಒಂದು ಪ್ರೋತ್ಸಾಹ ಮತ್ತು ರಿಯಾಯಿತಿಗಳನ್ನು ನೀಡುವ ಸಲುವಾಗಿ 5 ವರ್ಷಕ್ಕೆ ಒಂದೊಂದು ಕೈಗಾರಿಕಾ ನೀತಿ ಅಂತ ಹೇಳಿ ಪ್ರಾರಂಭ ಮಾಡ್ತಾ ಇದ್ದಾರೆ. ಈಗ ನಮ್ಮಲ್ಲಿ 2020 ಮತ್ತು 2025 ಅಂತ ಹೇಳಿ ಒಂದು ಕೈಗಾರಿಕಾ ನೀತಿ ಇದೆ. ಆ ಒಂದು ಕೈಗಾರಿಕಾ ನೀತಿಯ ಪ್ರಕಾರ ಯಾವುದೇ ಒಂದು ಕೈಗಾರಿಕಾ ಘಟಕಗಳನ್ನು ಪ್ರಾರಂಭ ಮಾಡಲು ಬಯಸುವಂತ ಭಾವಿ ಉದ್ಯಮೆದಾರರಿಗೆ, ಸಪೋಸ್ ಈಗ ನಿಮ್ದು ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಅಲ್ಲಿ ಯಾವ್ದಾದ್ರು ಬ್ಯಾಂಕ್ ಇಂದ ನಿಮಗೆ ಸಾಲ ಮಂಜೂರಾತಿ ಮಾಡಿದ್ರೆ ಬ್ಯಾಂಕಿಗೆ ನೀವು ಮೋರ್ಟಗೇಜ್ ಮಾಡಬೇಕಾಗ್ತದೆ. ಆ ಮೋರ್ಟಗೇಜ್ ಮಾಡಿಸಲು ಕೂಡ ನಮ್ಮ ಇಲಾಖೆಯಿಂದ ನಿಮಗೆ ಮುದ್ರಾಂಕ ಶುಲ್ಕ ವಿನಾಯಿತಿ ಪ್ರಮಾಣ ಪತ್ರ ನೀಡ್ತೀವಿ. ನಾವು ನಮ್ಮ ಇಲಾಖೆಯಿಂದ ಮುದ್ರಾಂಕ ಶುಲ್ಕ ವಿನಾಯಿತಿ ಪ್ರಮಾಣ ಪತ್ರ ಮಾಡಿದ ಬಳಕೆ ಅದು ಸಿಂಪಲ್ ಮೋರ್ಟಗೇಜ್ ಆಗಿರ್ಬೋದು, ಇಕ್ವಿಟೇಬಲ್ ಮೋರ್ಟಗೇಜ್ ಆಗಿರ್ಬೋದು, ಯಾವುದಕ್ಕೂ ತಾವು ಹಣ ಸಂದಾಯ ಮಾಡೋದು ಬೇಕಾಗಿಲ್ಲ. ಅಲ್ಲಿಂದ ನೀವು ಯಾವುದೇ ಒಂದು ದೊಡ್ಡ ಪ್ರಮಾಣದ ಕೈಗಾರಿಕೆಗಳನ್ನು ಕೂಡ, ಸಪೋಸ್ ಈಗ ನೀವು ಭೂಮಿ ಖರೀದಿ ಮಾಡಿದ್ರು ಕೂಡ ಅಂಡರ್ ಸೆಕ್ಷನ್ 109 ದಲ್ಲಿ ಪರ್ಮಿಷನ್ ತಗೊಂಡು ಯಾವ್ದಾದ್ರು ನೀವು ಕೈಗಾರಿಕೆ ಉದ್ದೇಶಕ್ಕಾಗಿ ಭೂಮಿಯನ್ನ ಪರ್ಚೇಸ್ ಮಾಡಿದ್ರು ಕೂಡ ಆ ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ನೋಂದಣಿ ಮಾಡುವ ಸಲುವಾಗಿ ಮುದ್ರಾಂಕ ಶುಲ್ಕ ವಿನಾಯಿತಿ ಪ್ರಮಾಣ ಪತ್ರ ನಾವೆಲ್ಲ ನೀಡ್ತಾ ಇದ್ದೇವೆ. ಸಪೋಸ್ ಕೆಲವೊಂದು ದೊಡ್ಡ ದೊಡ್ಡ ಇಂಡಸ್ಟ್ರಿ ಅವರು ಇರ್ತಾರೆ, ಒಂದು ಸಣ್ಣ ಇಂಡಸ್ಟ್ರಿ ಅವರು 1 ಎಕರೆ ಆಗಿರ್ಬೋದು 2 ಎಕರೆ ಆಗಿರ್ಬೋದು ಅಥವಾ ದೊಡ್ಡ ದೊಡ್ಡ ಇಂಡಸ್ಟ್ರಿ ಅವರು 1000 ಎಕರೆ 2000 ಎಕರೆ ಖರೀದಿ ಮಾಡಿದ್ರು ಕೂಡ ಅವರಿಗೆ ಭೂಮಿ ನೋಂದಣಿ ಮಾಡುವ ಸಲುವಾಗಿ ನಾವು ಸೆಕ್ಷನ್ 109 ದಲ್ಲಿ ಪರ್ಚೇಸ್ ಮಾಡಿದ್ರೆ ಅವರಿಗೆ ಮುದ್ರಾಂಕ ಶುಲ್ಕ ವಿನಾಯಿತಿ ಪ್ರಮಾಣ ಪತ್ರ ಅಂತ ಹೇಳಿ ನಾವು ನೀಡ್ತಾ ಇದ್ದೇವೆ. ಅಲ್ಲಿಂದ ಬಂಡವಾಳ ಹೂಡಿಕೆ ಸಹಾಯಧನ ಅಂತ ಹೇಳಿ ಈ ಒಂದು ಯಾವುದೇ ಒಂದು ಈಗ ನಿಮ್ದು ಕೃಷಿ ಆಧಾರಿತ ಕೈಗಾರಿಕೆನೇ ಆಗಿರ್ಬೋದು, ಕಾಟನ್ ಜಿನ್ನಿಂಗ್ ಅಂಡ್ ಪ್ರೆಸ್ಸಿಂಗ್ ಆಗಿರ್ಬೋದು, ರೈಸ್ ಮಿಲ್ ಆಗಿರ್ಬೋದು, ಯಾವುದೇ ಕೈಗಾರಿಕೆ ಆಗಿದ್ದರೂ ಕೂಡ ಬಂಡವಾಳ ಹೂಡಿಕೆ ಆಧಾರದ ಮೇಲೆ ನಮ್ಮ ಇಲಾಖೆಯಿಂದ ಸಾಮಾನ್ಯ ವರ್ಗದವರಿಗೆ ಶೇಕಡಾ 25% ದಂಗ ಅಪ್ಟು 1 ಕೋಟಿವರೆಗೆ ನಾವು ಸಹಾಯಧನ ಮಂಜೂರು ಮಾಡಲಿಕ್ಕೆ ಆದೇಶ ಇದೆ. ಅಲ್ಲಿಂದ ಮಹಿಳಾ ಉದ್ಯಮೆದಾರರು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಮಾಜಿ ಸೈನಿಕರು ಇವರಿಗೆಲ್ಲ ನಾವೇನ್ ಮಾಡ್ತೇವೆ 5% ಎಕ್ಸ್ಟ್ರಾ 1.5 ಕೋಟಿವರೆಗೆ ನಮ್ಮ ಇಲಾಖೆಯಿಂದ ನಿಮಗೆ ಸಹಾಯಧನ ಸಿಗ್ತದೆ. ಅಲ್ಲಿಂದ ಕೈಗಾರಿಕೆಗಳನ್ನು ಪ್ರಾರಂಭ ಮಾಡಿದ ತಕ್ಷಣ ಪ್ರತಿ ತಿಂಗಳ ನಿಮ್ಗೆ ಏನಾಗ್ತದೆ, ಲೈಟ್ ಬಿಲ್ ಬರ್ತದೆ. ನೀವು ಬಿಲ್ ಅಲ್ಲಿ ನೋಡಿರ್ಬೇಕು 9% ಟ್ಯಾಕ್ಸ್ ಅಂತ ಹೇಳಿ ಕೊಡ್ತಾರ. ಆ ಟ್ಯಾಕ್ಸ್ ಕೂಡ ನಮ್ಮ ಇಲಾಖೆಯಿಂದ ವಿನಾಯಿತಿ ಪ್ರಮಾಣ ಪತ್ರ ನೀಡ್ತೀವಿ. ಜನರಲ್ ಕೆಟಗರಿ ಅವರಿಗೆ 7 ವರ್ಷವರೆಗೆ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಮಹಿಳಾ ಉದ್ಯಮೆದಾರರು ಹಾಗೂ ಮಾಜಿ ಸೈನಿಕರು ಇದ್ರಪ್ಪ ಅಂದ್ರೆ ಅವರಿಗೆ ಮತ್ತು ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇದ್ದವರಿಗೆ 8 ವರ್ಷದವರೆಗೆ ನಿಮಗೆ ವಿದ್ಯುತ್ ಶಕ್ತಿ ತೆರಿಗೆ ವಿನಾಯಿತಿ ಪ್ರಮಾಣ ಪತ್ರ ಕೂಡ ನಾವು ನೀಡ್ತಾ ಇದ್ದೀವಿ. ಅಲ್ಲಿಂದ ಈ ಒಂದು ಪಾಲಿಸಿಯಲ್ಲಿ ನಿಮ್ಮ ಒಂದು ಬಿಲ್ ಗಳಲ್ಲಿ ಏನು ಪ್ರತಿಯೊಂದು ಯೂನಿಟ್ಗೆ ನೀವು ಸಬ್ಸಿಡಿಯನ್ನು ಕೊಡ್ತಾ ಇದೀವಿ. ನಾವು ಎಲೆಕ್ಟ್ರಿಸಿಟಿ ಪರ್ ಯೂನಿಟ್ 1 ರೂಪೀ ಫಾರ್ ಎ ಪೀರಿಯಡ್ ಆಫ್ 3 ಇಯರ್ಸ್. ಸಪೋಸ್ ನೀವು ತಿಂಗಳ ಏನಾದರೂ ಒಂದು ಸಾವಿರ ಯೂನಿಟ್ ಆಗಿರ್ಬೋದು, 1 ಲಕ್ಷ ಆಗಿರ್ಬೋದು, ಅಥವಾ 5 ಲಕ್ಷ ಯೂನಿಟ್ ಕೂಡ ಆಗಿದ್ರು ಕೂಡ ಪ್ರತಿಯೊಂದು ಯೂನಿಟ್ಗೆ ಕೂಡ ನಾವು 1 ರೂಪಾಯಿ ಸಹಾಯಧನ ಕೊಡ್ತಾ ಇದ್ದೇವೆ. ಅದನ್ನೇ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಉದ್ಯಮೆದಾರ ಇದ್ರಪ್ಪ ಅಂದ್ರೆ 2 ರೂಪೀಸ್ ಪರ್ ಯೂನಿಟ್ ವರೆಗೆ ನಾವು ಸಬ್ಸಿಡಿ ಕೊಡ್ತಾ ಇದ್ದೇವೆ. ನಾವು ಇದಲ್ಲದೆ ಕೂಡ ನಾವು ಈ ಲ್ಯಾಂಡ್ ಅಲಾಟ್ಮೆಂಟ್ ಸಲುವಾಗಿ ನಮ್ಮ ಒಂದು ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿ ಆಗಿರ್ಬೋದು ಅಥವಾ KSSRTCಯಲ್ಲಿ ಆಗಿರ್ಬೋದು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಉದ್ಯಮೆದಾರರು ಅಲ್ಲಿ ನಿವೇಶನ ಪರ್ಚೇಸ್ ಮಾಡಲಿಕ್ಕೆ ಆಸಕ್ತಿ ಇದ್ರೆ ಅವರಿಗೆ ಶೇಕಡಾ 75%ವರೆಗೆ ಕೂಡ ನಾವು ಸಬ್ಸಿಡಿ ನಮ್ಮ ಇಲಾಖೆಯಿಂದ ಸಿಗ್ತಾ ಇದೆ. ಅಲ್ಲಿಂದ ಈಗ ನಮ್ಮ ರಾಯಚೂರು ಜಿಲ್ಲೆ ಭಾರತ ಸರ್ಕಾರದ ಮಹತ್ವಾಕಾಂಕ್ಷೆ ಜಿಲ್ಲೆಯಲ್ಲಿ 1 ಡಿಸ್ಟ್ರಿಕ್ಟ್ 1 ಪ್ರಾಡಕ್ಟ್, 1 ಜಿಲ್ಲೆ 1 ವಸ್ತುವಿನಲ್ಲಿ ಮೆಣಸಿನಕಾಯಿಯನ್ನು ನಮ್ಮ ಸೆಲೆಕ್ಟ್ ಆಗಿದೆ. ಯಾಕಂದ್ರೆ ನಮ್ಮ ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕು ನೋಡಿರ್ಬೋದು, ಎಲ್ಲ ನೋಡಿರ್ಬೋದು, ಮೆಣಸಿನಕಾಯಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯೋದ್ರಿಂದ ಇವತ್ತಿನ ದಿವಸ ನಮ್ಮಲ್ಲಿ ಮೆಣಸಿನಕಾಯಿ ಆಧಾರಿತ ಕೈಗಾರಿಕೆಗಳನ್ನ ಪ್ರಾರಂಭ ಮಾಡಲು ಹಲವಾರು ಅವಕಾಶಗಳಿದ್ದಾವೆ. ನೀವು ಈ 1 ಡಿಸ್ಟ್ರಿಕ್ಟ್ 1 ಪ್ರಾಡಕ್ಟ್ ಆಗಿರ್ಬೋದು, ಇಲ್ಲಿ ನೀವು ಅಪ್ಲಿಕೇಶನ್ ಆನ್ಲೈನ್ ದಲ್ಲಿ ಹಾಕಿದ್ರೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ದಲ್ಲಿ ಮುಂಚೆ 35% ಸಬ್ಸಿಡಿ ಇತ್ತು, ಈಗ ರಾಜ್ಯ ಸರ್ಕಾರದವರು ಕೂಡ ಅದಕ್ಕೆ 15% ಸಬ್ಸಿಡಿ ಹೆಚ್ಚಿ ಕೊಟ್ಟು ಅಷ್ಟು 50% ವರೆಗೆ ಸಹಾಯಧನ ಮಾಡಿದ್ದಾರೆ. ಸಪೋಸ್ ನೀವು ಇದು ಅಗ್ದಿ ಮೈಕ್ರೋ ಇಂಡಸ್ಟ್ರಿ ಆಯ್ತು, ದೊಡ್ಡ ಪ್ರಮಾಣದಲ್ಲಿ ನೀವು ಏನಾದರೂ ಮಾಡಿದ್ರೆ 2 ಕೋಟಿ ಆಗಿರ್ಬೋದು, 5 ಕೋಟಿ ಆಗಿರ್ಬೋದು, ಈ ಒಂದು 5 ಕೋಟಿವರೆಗೆ ನೀವು 50 ಕೋಟಿವರೆಗೆ ಕೂಡ ಚಿಲ್ಲಿ ಆಧಾರಿತ ಯಾವುದೇ ಈ ಓಲೋರೈಜಿನ್ ಕೆಲವೊಂದು ಕೆಮಿಕಲ್ಸ್ ಎಲ್ಲ ಎಕ್ಸ್ಟ್ರಾಕ್ಟ್ ಮಾಡುವಂತ ಎಲ್ಲ ಇಂಡಸ್ಟ್ರಿ ಇದೆ. ಈ ಒಂದು ಈಗ ನಮ್ಮ ಮೆಣಸಿನಕಾಯಿಯಿಂದ ಒಳ್ಳೆ ಕ್ವಾಲಿಟಿ, ನಮ್ಮೆಲ್ಲ ಹೆಣ್ಮಕ್ಳು ಹೆಣ್ಮಕ್ಳು ಲಿಸ್ಟ್ ಹಚ್ಕೋತಾರಲ್ಲ, ಅದನ್ನ ಒಳ್ಳೆ ಕ್ವಾಲಿಟಿ ಲಿಸ್ಟಿಕ್, ಒಂದು ಲಿಸ್ಟಿಕ್ ಅದು ಸುಮಾರು 2000-3000 ರೂಪಾಯಿ ಕಾಸ್ಟ್ ಆಗ್ತದೆ. ಫಾರಿನ್ ಕಂಟ್ರೀಸ್ ಅಲ್ಲೆಲ್ಲ ಯೂಸ್ ಮಾಡ್ತಾರೆ ಅಂದ್ರೆ ಯಾವುದೋ ಕೆಮಿಕಲ್ ಸ್ಪ್ರೇ ಮಾಡಿರ್ಬೋದು, ಏನೋ ಮಾಡಿರ್ಬೋದು, ಅಂತದ್ರಿಂದ ಎಲ್ಲ ಕೆಲವೊಂದು ಕೆಮಿಕಲ್ಸ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಕಲರ್ಸ್ ನಲ್ಲಿ ಯೂಸ್ ಮಾಡ್ತಾರೆ ಮತ್ತು ಹಲವಾರು ಉಪಯೋಗ ಮಾಡತಕ್ಕಂತ ಒಂದು ವಸ್ತು ಆಗಿದೆ. ಇದನ್ನ ನಮ್ಮ ಜಿಲ್ಲೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮೆಣಸಿನಕಾಯಿ ಬೆಳೆಯುತ್ತಿರುವುದರಿಂದ ಈಗ ನಾವು ಬ್ಯಾಡಗಿ ಗಿಡಿ ಎಲ್ಲ ನೋಡಿರ್ಬೋದು, ಅಲ್ಲಿಂದ ಹೊರದೇಶಗಳಿಗೆ ಕೂಡ ರಫ್ತು ಮಾಡ್ತಾ ಇದ್ದಾರೆ. ನಮ್ಮಲ್ಲಿರ್ತಕ್ಕಂಥ ರೈತ ಬಾಂಧವರಾಗಿರ್ಬೋದು ಅಥವಾ ನಮ್ಮ ಅಗ್ರಿಕಲ್ಚರ್ ಕಾಲೇಜಲ್ಲಿ ಕಲ್ತಕ್ಕಂಥ ಯಾವುದೇ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಸ್ಟೂಡೆಂಟ್ ಆಗಿರ್ಬೋದು, BSc ಅಗ್ರಿ ಅವರಾಗಿರ್ಬೋದು, ಯಾವುದೇ ಒಂದು ಉದ್ದಿಮೆಯನ್ನು ಪ್ರಾರಂಭ ಮಾಡಿದಲ್ಲಿ ಆ ಉದ್ದಿಮೆಗಳಿಗೆ ನಮ್ಮ ಇಲಾಖೆಯಿಂದ ಹಲವಾರು ಸಹಾಯ ಸವಲತ್ತುಗಳು ಸಿಗ್ತಾ ಇದ್ದಾವೆ. ಇವೊಂದು ನಮ್ಮಲ್ಲಿ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಅಲ್ಲಿ ಅರ್ಜಿನೂ ಹಾಕ್ಬಹುದು. ಬೇರೆ ಕೈಗಾರಿಕೆಗಳನ್ನು ಪ್ರಾರಂಭ ಮಾಡ್ಲಿಕ್ಕೆ ಕೂಡ ನಮ್ಮಲ್ಲಿ 25 ಲಕ್ಷ ರೂಪಾಯಿವರೆಗೆ ಅಂದ್ರೆ ಪ್ರಧಾನಮಂತ್ರಿಗಳ ಉದ್ಯೋಗ ಸೃಜನಾ ಯೋಜನೆ ಅಂತ ಹೇಳಿದ್ರೆ ಆ ಯೋಜನೆ ಅಡಿಯಲ್ಲಿ ಕೂಡ ನೀವು ಆನ್ಲೈನ್ ಮುಖಾಂತರ ಅರ್ಜಿ ಹಾಕಿದ್ರೆ ನಾವು ಆ ಅಪ್ಲಿಕೇಶನ್ ಸ್ಕ್ರೂಟ್ನಿ ಮಾಡಿ ನೇರವಾಗಿ ಆನ್ಲೈನ್ ಮುಖಾಂತರ ಯಾವುದೇ ಬ್ಯಾಂಕಿಗೆ ಕೂಡ ನಾವು ಅರ್ಜಿಗಳನ್ನ ಶಿಫಾರಸು ಮಾಡ್ತಾ ಇದ್ದೀವಿ. ಈ ವರ್ಷ ನಮಗೆ ಸುಮಾರು ಒಂದು 60 ಟಾರ್ಗೆಟ್ ಇತ್ತು, ಈಗ ನಾವು ಆಲ್ರೆಡಿ ಟಾರ್ಗೆಟ್ ಕೂಡ ಅಚೀವ್ಮೆಂಟ್ ಆಗಿದ್ದೀವಿ. ಸುಮಾರು ಈ ವರ್ಷ ನಾವು ಒಂದು 100 ಜನಕ್ಕಿಂತ ಹೆಚ್ಚಿಗೆ ಟಾರ್ಗೆಟ್ ಅಚೀವ್ಮೆಂಟ್ ಆಗೋ ಚಾನ್ಸಸ್ ಇದೆ. ಯಾಕಂದ್ರೆ ನಾವು ಕಂಟಿನ್ಯೂಸ್ ಆಗಿ ಬ್ಯಾಂಕಿಂಗ್ ಕೂಡ ನಾವು ಒಂದು ಅಪ್ರೋಚ್ ಮಾಡ್ತಾ ಇದ್ದೇವೆ ಲೀಡ್ ಬ್ಯಾಂಕ್ ನ ಜೊತೆಯಲ್ಲಿ. 31 ದಿವಸ ನಮ್ಮಲ್ಲಿ ಕೆನರಾ ಬ್ಯಾಂಕ್ ಎಜಿಎಂ ಆಗಿರ್ಬೋದು ಬಹಳ ಆಕ್ಟಿವ್ ಆಗಿದ್ದಾರೆ. ಯಾವುದೇ ಒಂದು ಹೊಸ ಇಂಡಸ್ಟ್ರಿ ಮಾಡ್ಲಿಕ್ಕೆ ಮುಂದೆ ಬಂದಂತ ಉದ್ಯಮೆದಾರ ಇದ್ರೆ ಸಂಬಂಧಪಟ್ಟ ಶಾಖಾ ವ್ಯವಸ್ಥಾಪಕರನ್ನ ಅವ್ರಿಗೆಲ್ಲ ಕಳಿಸಿಕೊಟ್ಟು ಲೋನ್ ಸ್ಯಾಂಕ್ಷನ್ ಮಾಡ್ಲಿಕ್ಕೆ ರೆಡಿ ಇದ್ದಾರೆ. ಯಾವುದೇ ಬ್ಯಾಂಕ್ನವರು ಸಾಲ ಮಂಜೂರಾತಿ ಮಾಡ್ಬೇಕಾದ್ರೆ ನೀವು ಎಲ್ಲಿ ಮುಂಚೆ ಡಿಫಾಲ್ಟರ್ ಆಗಿರ್ಬೋದು, ಡಿಫಾಲ್ಟರ್ ಇದ್ರೆ ಪಾತಂದ್ರೆ ನಿಮ್ಗೆ ಸಾಲ ಸಿಗೋದಿಲ್ಲ. ಸಾಲ ಮಂಜೂರಾತಿ ಮಾಡ್ಬೇಕಾದ್ರೆ ಸಿಬಿಲ್ ಸ್ಕೋರ್ ಅಂತ ಹೇಳಿ ನೋಡ್ತಾರ. ಆ ಸಿಬಿಲ್ ಸ್ಕೋರ್ ನಿಮ್ದು 300ಕ್ಕಿಂತ ಕೆಳಗಡೆ ಇತ್ತಪ್ಪ ಅಂತಂದ್ರೆ ಮುಂಚೆ ನೀವು ಸಾಲ ತಗೊಂಡು ಏನಾದ್ರೂ ಡಿಫಾಲ್ಟರ್ ಆದ್ರೆ ಯಾವುದೇ ಬ್ಯಾಂಕ್ನಲ್ಲಿ ಸಾಲ ಮಂಜೂರಾತಿ ಮಾಡ್ಲಿಕ್ಕೆ ಬಹಳ ಕಠಿಣ ಇದೆ. ಯಾವುದೇ ಬ್ಯಾಂಕ್ನಲ್ಲಿ ಸಾಲ ಮಂಜೂರಾತಿ ಮಾಡ್ಬೇಕಂದ್ರೆ ನಿಯಮಬದ್ಧವಾಗಿ ಇರಬೇಕು, ಸಿಬಿಲ್ ಸ್ಕೋರ್ ಕಂಪಲ್ಸರಿ ನೋಡ್ತಾರ. ಅಂತವ್ರು ಯಾರಾದರೂ ಯಾವುದೇ ಒಂದು ಕೈಗಾರಿಕೆಗಳನ್ನ ಪ್ರಾರಂಭ ಮಾಡ್ಲಿಕ್ಕೆ ಇಚ್ಛೆ ಪಡ್ತಕ್ಕಂತ ಉದ್ದಿಮೆದಾರರಿಗೆ ನಮ್ಮ ಇಲಾಖೆಯಿಂದ ನಾವು ಸಹಾಯ ಮಾಡ್ಲಿಕ್ಕೆ ರೆಡಿ ಇದೀವಿ ಅಂತ ಹೇಳಿ ಈ ಮೂಲಕ ನಾನು ಹೇಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಭಾರತ ಸರ್ಕಾರದವರು ಕೃಷಿ ಆಧಾರಿತ ಅಂದ್ರೆ ನ್ಯಾಷನಲ್ ಅಗ್ರಿ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಅಂತ ಹೇಳಿ ನಿಮ್ಗೆ ಇಲ್ಲಿ ಹೇಳಿದ್ರಲ್ಲ, ಈ ಒಂದು ಯೋಜನೆ ಅಡಿಯಲ್ಲಿ ಭಾರತ ಸರ್ಕಾರದಲ್ಲಿ ಯಾವುದೇ ಒಂದು ಸಣ್ಣ ಕೈಗಾರಿಕೆ ಆಗಿರ್ಬೋದು, ಮೈಕ್ರೋ ಇಂಡಸ್ಟ್ರಿ ಆಗಿರ್ಬೋದು, ಒಂದು ಕೈಗಾರಿಕೆ ಸ್ಥಾಪನೆ ಸಲುವಾಗಿ ಒಂದು ನಿಮ್ದು ವೇರ್ಹೌಸ್ ಆಗಿರ್ಬೋದು, ಕೋಲ್ಡ್ ಸ್ಟೋರೇಜ್ ಆಗಿರ್ಬೋದು, ರೈಸ್ ಮಿಲ್ ಆಗಿರ್ಬೋದು, ಕಾಟನ್ ಜಿನ್ನಿಂಗ್ ಇಂಡಸ್ಟ್ರಿ ಆಗಿರ್ಬೋದು, ದಾಲ್ ಮಿಲ್ ಆಗಿರ್ಬೋದು, ಯಾವುದೇ ಕೃಷಿ ಆಧಾರಿತ ಕೈಗಾರಿಕೆಗಳ ಸಲುವಾಗಿ ನೀವು ಏನಾದರೂ ಬ್ಯಾಂಕ್ನಿಂದ ಸಾಲ ತಗೊಂಡ್ರೆ ಅಪ್ ಟು 2 ಕೋಟಿವರೆಗೆ ಬರೀ 3% ರೇಟ್ ಆಫ್ ಇಂಟ್ರೆಸ್ಟ್ ಸಬ್ವೆನ್ಷನ್ ಇರ್ತದೆ. ಮತ್ತು ಅಪ್ ಟು 2 ಕ್ರೋರ್ ವರೆಗೆ ಭಾರತ ಸರ್ಕಾರದ CGTMSE ಅಂದ್ರೆ ಕ್ರೆಡಿಟ್ ಗ್ಯಾರಂಟಿ ಫಂಡ್ ಟ್ರಸ್ಟ್ ಫಾರ್ ಮೈಕ್ರೋ ಸ್ಮಾಲ್ ಇಂಡಸ್ಟ್ರಿದವರು ಕೂಡ ಅದಕ್ಕೆ ಗ್ಯಾರಂಟಿ ಕೊಡ್ತಾರೆ. 21 ದಿವಸ ನಮ್ಮಲ್ಲಿ ಮ್ಯಾಕ್ಸಿಮಮ್ ಈ ಒಂದು ಸ್ಕೀಮ್ನಾಗ ಭಾರತ ಸರ್ಕಾರದ ಒಂದು ಈ ಒಂದು ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ದಲ್ಲಿ ಕೆನರಾ ಬ್ಯಾಂಕ್ನವರು ವೇರ್ಹೌಸ್, ಕೋಲ್ಡ್ ಸ್ಟೋರೇಜ್, ರೈಸ್ ಮಿಲ್, ಕಾಟನ್ ಜಿನ್ನಿಂಗ್ ಇಂಡಸ್ಟ್ರಿ ಸಲುವಾಗಿ ಬಹಳ ಒಂದು ಸಾಲ ಮಂಜೂರಾತಿ ಮಾಡಿದಾರ. 21 ದಿವಸ ಈ ಒಂದು ನಮ್ಮ ಭಾರತೀಯ ಸ್ಟೇಟ್ ಬ್ಯಾಂಕ್ ಎಜಿಎಂ ಆಗಿರ್ಬೋದು ಎಲ್ಲರೂ ಒಳ್ಳೆಯದವರು ಯಾರಾದರೂ ಇದ್ರೆ ಸಾಲ ಕೊಡ್ಲಿಕ್ಕೆ ಮುಂದೆ ಬರ್ತಾ ಇದ್ದಾರೆ. ಮುಂಚೆ ನಾವು ಯಾವ್ದಾದ್ರು ಕೈಗಾರಿಕೆಗಳನ್ನ ಪ್ರಾರಂಭ ಮಾಡ್ಲಿಕ್ಕೆ ನಾವು ಬ್ಯಾಂಕ್ಗೆ ಹೋದ್ರೆ ಬಡ್ಡಿ ದರ ಕೂಡ ಹೆಚ್ಚಿಗೆ ಇತ್ತು. ಇವತ್ತು ಪ್ರತಿಯೊಂದು ಬ್ಯಾಂಕಿನವರು ಪೈಪೋಟಿ ಮೇಲೆ ಅಂದ್ರೆ HDFC ಆಗಿರ್ಬೋದು, ಭಾರತೀಯ ಸ್ಟೇಟ್ ಬ್ಯಾಂಕ್ ಆಗಿರ್ಬೋದು, ಕೆನರಾ ಬ್ಯಾಂಕ್ ಅವರು ಪೈಪೋಟಿ ಮೇಲೆ ಬಡ್ಡಿ ದರ ವಿಧಿಸಿ ಸಾಲ ಕೊಡ್ಲಿಕ್ಕೆ ಅವರು ಮುಂದೆ ಬರ್ತಾ ಇದ್ದಾರೆ. ಆದ್ದರಿಂದ ತಾವು ಎಲ್ಲರೂ ಕೂಡ ಯಾವುದೇ ನಿಮ್ಮ ಒಂದು ಕೃಷಿ ಜೊತೆಯಲ್ಲಿ ಈ ಒಂದು ಚಿಲ್ಲಿ ಆಧಾರಿತ ಕೈಗಾರಿಕೆ ಆಗಿರ್ಬೋದು, ಕೃಷಿ ಆಧಾರಿತ ಕೈಗಾರಿಕೆ ಆಗಿರ್ಬೋದು, ಪ್ರತಿಯೊಂದು ಕೈಗಾರಿಕೆಗಳನ್ನ ಮಾಡ್ಲಿಕ್ಕೆ ಮುಂದೆ ಬರಬೇಕು. ನಾವು ಕೈಗಾರಿಕೆಯನ್ನ ಮುಂದೆ ಮಾಡ್ಲಿಕ್ಕೆ ಬಂದ್ರೆ ನಮ್ಮ ವೈಯಕ್ತಿಕ ಒಂದು ಆರ್ಥಿಕತೆ ಹೆಚ್ಚುತ್ತದೆ, ನಮ್ಮ ಊರಿನ ಆದಾಯ ಹೆಚ್ಚಿಗೆ ಆಗ್ತದೆ, ನಮ್ಮ ಊರಿಂದ ಆದಾಯ ಹೆಚ್ಚಿಗೆ ಆದ್ರೆ ನಮ್ಮ ಒಂದು ದೇಶದ ಆರ್ಥಿಕತೆ ಕೂಡ ಹೆಚ್ಚಿಗೆ ಆಗ್ತದೆ, ನಾವು ಮುಂದೆ ಬರ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ. ತಾವು ಯಾರಾದರೂ ಕೈಗಾರಿಕೆಗಳನ್ನ ಪ್ರಾರಂಭ ಮಾಡ್ಲಿಕ್ಕೆ ಮುಂದೆ ಬಂದಲ್ಲಿ ನಮ್ಮ ಒಂದು ಜಿಲ್ಲಾ ಕೈಗಾರಿಕಾ ಕೇಂದ್ರಕ್ಕೆ ನೀವು ಬಂದ್ರೆ ಪ್ರತಿಯೊಬ್ಬರು ನಾವು ಸಹಾಯ ಮಾಡ್ಲಿಕ್ಕೆ ಸಿದ್ಧರಿದ್ದೀವಿ ಅಂತ ಈ ವೇದಿಕೆ ಮುಖಾಂತರ ಹೇಳಕ್ ಇಷ್ಟ ಪಡ್ತಾ ಇದ್ದೇನೆ. ತಾವು ಯಾವುದೇ ಇದ್ರು ಕೂಡ ನನ್ನ ಮೊಬೈಲ್ ನಂಬರ್ ಕೊಡ್ತೀನಿ, ಬೇಕಾದ ತಾವು ಕಾಂಟ್ಯಾಕ್ಟ್ ಮಾಡಬಹುದು. 990117977. ಕೇಳಿದ್ರಲ್ಲ ರೈತ ಬಾಂಧವರೇ, ಇದುವರೆಗೆ ಕೃಷಿ ವಿಜ್ಞಾನ ಕೇಂದ್ರ ರಾಯಚೂರಿನಲ್ಲಿ ದಿನಾಂಕ 25/2/2022 ಆತ್ಮನಿರ್ಭರ ಭಾರತ ಅಭಿಯಾನದ ಅಂಗವಾಗಿ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ಯಮಿಗಳ ನಿಯಮಬದ್ಧಗೊಳಿಸುವಿಕೆ ಹಾಗೂ ಕೃಷಿ ಮೂಲಭೂತ ಸೌಕರ್ಯ ನಿಧಿ ಯೋಜನೆಯಡಿಯಲ್ಲಿ ಒಂದು ಜಿಲ್ಲೆ ಒಂದು ಉತ್ಪನ್ನ ಜಿಲ್ಲಾ ಮಟ್ಟದ ಅರಿವು ಮೂಡಿಸುವ ಕಾರ್ಯದಲ್ಲಿ ಕೈಗಾರಿಕೆ ಇಲಾಖೆಯ ಜಂಟಿ ನಿರ್ದೇಶಕರಾದ ಬಸವರಾಜ್ YS ಅವರು ಮಾಡಿದ ಭಾಷಣದ ಅವತರಣಿಕೆಯನ್ನು ಕೇಳಿದಿರಿ. ರೈತ ಬಾಂಧವರೇ, ಈಗ ಕೃಷಿ ಉತ್ಪನ್ನ ಮಾರುಕಟ್ಟೆ ರಾಯಚೂರು ಈ ದಿನದ ಪೇಟೆ ಧಾರಣೆ. ಪ್ರತಿ ಕ್ವಿಂಟಾಲಿಗೆ ಕನಿಷ್ಠ ಹಾಗೂ ಗರಿಷ್ಠ ದರಗಳಲ್ಲಿ ಪ್ರತಿ ಕ್ವಿಂಟಾಲಿಗೆ ಕಡಲೆಕಾಳು 3,750 ರೂಪಾಯಿಗಳಿಂದ 4,726 ರೂಪಾಯಿಗಳು, ಹತ್ತಿ ಹೈಬ್ರಿಡ್ 9,000 ರೂಪಾಯಿಗಳಿಂದ 12,000 ರೂಪಾಯಿಗಳು, ಹೆಸರುಕಾಳು 3,686 ರೂಪಾಯಿಗಳಿಂದ 5,202 ರೂಪಾಯಿಗಳು, ನೆಲಗಡಲೆ ಶೇಂಗಾ 3,500 ರೂಪಾಯಿಗಳಿಂದ 5,686 ರೂಪಾಯಿಗಳು, ಈರುಳ್ಳಿ 350 ರೂಪಾಯಿಗಳಿಂದ 1,180 ರೂಪಾಯಿಗಳು, ಭತ್ತ ಸೋನಮಸೂರಿ 1,965 ರೂಪಾಯಿಗಳಿಂದ 2,025 ರೂಪಾಯಿಗಳು, ಕೆಂಪು ತೊಗರಿ 5,600 ರೂಪಾಯಿಗಳಿಂದ 6,500 ರೂಪಾಯಿಗಳು. ಲಿಂಗಸೂಗೂರು ಮಾರುಕಟ್ಟೆ ದರಗಳು ಹೀಗಿವೆ. ಸಜ್ಜೆ 2,450 ರೂಪಾಯಿಗಳಿಂದ 2,650 ರೂಪಾಯಿಗಳು. ಜೋಳ 2,300 ರೂಪಾಯಿಗಳು. ಭತ್ತ 2,350 ರೂಪಾಯಿಗಳಿಂದ 2,360 ರೂಪಾಯಿಗಳು. ಸೂರ್ಯಕಾಂತಿ 6,200 ರೂಪಾಯಿಗಳಿಂದ 6,721 ರೂಪಾಯಿಗಳು. ತೊಗರಿ 8,100 ರೂಪಾಯಿಗಳು. ಇನ್ನು ಸಿಂಧನೂರು ಮಾರುಕಟ್ಟೆ ದರಗಳು ಹೀಗಿವೆ. ಭತ್ತ ಕಾವೇರಿ ಸೋನ 1,805 ರೂಪಾಯಿಗಳಿಂದ 1,920 ರೂಪಾಯಿಗಳು. ಭತ್ತ ಹಳೆಯದು 2,150 ರೂಪಾಯಿಗಳಿಂದ 2,300 ರೂಪಾಯಿಗಳು. ಭತ್ತ ಹಳೆ ಸೋನ ಮಸೂರಿ 2,290 ರೂಪಾಯಿಗಳಿಂದ 2,680 ರೂಪಾಯಿಗಳು. ರೈತ ಬಾಂಧವರೇ, ಇವು ಈ ದಿನದ ಪೇಟೆ ಧಾರಣೆ. ಪ್ರತಿ ಕ್ವಿಂಟಾಲಿಗೆ ಹಾಗೂ ಕನಿಷ್ಠ ಹಾಗೂ ಗರಿಷ್ಠ ದರಗಳಲ್ಲಿ ಕೇಳಿದಿರಿ. ರೈತ ಬಾಂಧವರೇ, ಈಗ ಹವಾಮಾನ ವರದಿ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ತಾಲೂಕಿನಲ್ಲಿ ನಾಳೆ ಅಂದರೆ ದಿನಾಂಕ 17/8/2022 ಯಾವುದೇ ಮಳೆಯಾಗುವ ಸಾಧ್ಯತೆ ಇಲ್ಲ. ಗರಿಷ್ಠ ಉಷ್ಣಾಂಶ 33 ಡಿಗ್ರಿ ಸೆಂಟಿಗ್ರೇಡ್, ಕನಿಷ್ಠ ಉಷ್ಣಾಂಶ 23 ಡಿಗ್ರಿ ಸೆಂಟಿಗ್ರೇಡ್. ಗರಿಷ್ಠ ಆರ್ದ್ರತೆ ಪ್ರಮಾಣ 71%, ಕನಿಷ್ಠ ಆರ್ದ್ರತೆ 40%, ಗಾಳಿಯ ವೇಗ ಪ್ರತಿ ಕಿಲೋಮೀಟರ್ ಗಂಟೆಗೆ 19, ಗಾಳಿಯ ದಿಕ್ಕು 288 ಇರುತ್ತದೆ. ಹವಾಮಾನ ವರದಿ ಕೇಳಿದಿರಿ. ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಹೀಗಿವೆ. ರೈತರು ಸಾಧ್ಯವಾದಷ್ಟು ಕಳೆನಾಶಕ ಸಿಂಪರಣೆಯನ್ನು ಕೈಗೊಳ್ಳುವ ಪೂರ್ವ ಹತ್ತಿರದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಇಲಾಖೆಯಲ್ಲಿನ ಕೃಷಿ ಪರಿಣಿತರ ಸಲಹೆ ಪಡೆದು ಸಕಾಲದಲ್ಲಿ ಕಳೆನಾಶಕವನ್ನು ಉಪಯೋಗಿಸಬೇಕು. ಸಸ್ಯ ಸಂರಕ್ಷಣಾ ಸಿಂಪರಣೆಯನ್ನು ಜಾಗರೂಕತೆಯಿಂದ ಬೆಳಗಿನ ಸಮಯದಲ್ಲಿ ಸ್ವಚ್ಛ ಆಕಾಶವಿದ್ದಾಗ ಹಾಗೂ ಕಡಿಮೆ ಗಾಳಿ ಇದ್ದಾಗ ಕೈಗೊಳ್ಳಬೇಕು. ಮಳೆಯಿಂದ ಕಳೆಗಳ ಸಂಖ್ಯೆ ಹೆಚ್ಚಾಗಿ ಬೆಳೆಗಳಲ್ಲಿ ಬೆಳವಣಿಗೆ ಕುಂಠಿತವಾಗುವುದು ಕಂಡುಬಂದಿದ್ದು, ಇದರ ಹತೋಟಿಗಾಗಿ ಅಂತರ ಬೇಸಾಯ ಪದ್ಧತಿಯನ್ನು ಅನುಸರಿಸಿ ಕಳೆಗಳನ್ನು ನಿರ್ಮೂಲನೆ ಮಾಡಿ, ಅತಿಯಾಗಿ ನೀರು ನಿಂತಿರುವ ಹೊಲಗಳಲ್ಲಿ ಬಸಿಗಾಲುವೆಗಳನ್ನು ನಿರ್ಮಿಸಿ ನೀರನ್ನು ಹೊರಹಾಕಬೇಕು. ಸತತವಾಗಿ ಮಳೆ ಬರುತ್ತಿರುವುದರಿಂದ ಎರೆಹುಳು ಕುಣಿಗಳಲ್ಲಿ ಅವಶ್ಯಕತೆಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ತೇವಾಂಶ ಸಂಗ್ರಹವಾಗದಂತೆ ನೋಡಿಕೊಳ್ಳಬೇಕು. ಮಣ್ಣಿನಲ್ಲಿ ಚೆನ್ನಾಗಿ ತೇವಾಂಶವಿದ್ದ ಕಡೆಗಳಲ್ಲಿ ಈಗಾಗಲೇ ಬಿತ್ತಿದ ಬೆಳೆಗಳಿಗೆ ಮೇಲುಗೊಬ್ಬರ ಕೊಡಬೇಕು. ಆ ಬೆಳೆಗಳೆಂದರೆ ಹತ್ತಿ, ತೊಗರಿ, ಗೋವಿನ ಜೋಳ ಮತ್ತು ಇತರೆ ದೀರ್ಘಾವಧಿ ಬೆಳೆಗಳು. ಹತ್ತಿ ಬೆಳೆಗೆ ಮೇಲುಗೊಬ್ಬರವಾಗಿ ಪ್ರತಿ ಎಕರೆಗೆ 18 ಕೆಜಿ ಯೂರಿಯಾ ಮತ್ತು 10 ಕೆಜಿ ಪೊಟ್ಯಾಷ್ ರಸಗೊಬ್ಬರಗಳನ್ನು ಕೊಡಬೇಕು. ಹತ್ತಿ ಬೆಳೆಗೆ ಬಿತ್ತಿದ 20-25 ದಿನಗಳಲ್ಲಿ ಪ್ರತಿ ಎಕರೆಗೆ 300 ಮಿಲಿಲೀಟರ್ ಪೈರಿ ಥಯೋಬ್ಯಾಕ್ ಸೋಡಿಯಂ 10 EC ಕಳೆನಾಶಕವನ್ನು 300 ಲೀಟರ್ ನೀರಿನಲ್ಲಿ ಬೆರೆಸಿ ಕಳೆಗಳ ಮೇಲೆ ಸಿಂಪರಣೆ ಮಾಡಬೇಕು. ತೊಗರಿ ಬಿತ್ತನೆ ಮಾಡಿದಂಥ ರೈತರು ಗಮನಿಸಬೇಕು. ತೊಗರಿ ಬಿತ್ತನೆ ಮಾಡಿದ 3 ವಾರಗಳ ನಂತರ ಕಳೆಗಳು 3-5 ಎಲೆಗಳ ಹಂತದಲ್ಲಿದ್ದಾಗ ಪ್ರತಿ ಎಕರೆಗೆ 400 ಮಿಲಿಲೀಟರ್ ಇಮಾಜೈತೆಪಾರ್ 10 SL ಕಳೆನಾಶಕವನ್ನು ಸಿಂಪರಣೆ ಮಾಡಬೇಕು. ಬಿತ್ತಿದ 20-25 ದಿನಗಳ ನಂತರ ಸತುವಿನ ಸಲ್ಫೇಟ್ ಅನ್ನು 6 ಕಿಲೋಗ್ರಾಂ ಪ್ರತಿ ಎಕರೆಗೆ ಪುಡಿ ಮಾಡಿದ ಕೊಟ್ಟಿಗೆ ಗೊಬ್ಬರದ ಜೊತೆ ಸಮ ಪ್ರಮಾಣದಲ್ಲಿ ಕೊಡಿಸಿ ಮಣ್ಣಿನಲ್ಲಿ ಬೆರೆಸಬೇಕು. ಇವು ಹವಾಮಾನಾಧಾರಿತ ಕೃಷಿ ಸಲಹೆಗಳು. ಹಿಪ್ಪು ನೇರಳೆಯು ನೀರು ಮತ್ತು ಗೊಬ್ಬರಕ್ಕೆ ಸ್ಪಂದಿಸುವ ಬೆಳೆಯಾಗಿದ್ದು ರಂಜಕ ಮತ್ತು ಪೊಟ್ಯಾಷ್ ಗೊಬ್ಬರಗಳನ್ನು 2 ಕಂತುಗಳಲ್ಲಿ, ಮೊದಲನೇ ಕಂತು ಜುಲೈ ತಿಂಗಳಲ್ಲಿ ಮತ್ತು 2ನೇ ಕಂತು ನವೆಂಬರ್ನಲ್ಲಿ ತಲಾ 70 ಕೆಜಿಯಂತೆ 1ನೇ ಅಂದರೆ ಮೊದಲನೇ ಬೆಳೆ ಮತ್ತು 3ನೇ ಬೆಳೆಗೆ ಒದಗಿಸಬೇಕು.